ತೆಂಗಿನಂತೆ ಬೇರು ಹೊಂದಿದ್ದರೂ ಅಲುಗಾಡದೆ ಬಲು ಎತ್ತರಕ್ಕೆ ಬೆಳೆಯುವ ಮರ. ತುತ್ತ ತುದಿಯಲ್ಲಿ ಹೂದಳಗಳ ಹಾಗೆ ಗರಿಗಳನ್ನು ಹೊರಚಾಚಿ ಅರಳೆ ನಿಂತ ಬೃಹದಾಕಾರದ ಹಸಿರು ಹೂವಿನಂತೆ ಗೋಚರ. ಇದು ಪಾಮೆ ಅಥವಾ ಪಾಮ್ ಸಸ್ಯವರ್ಗದ ರಚನೆ ಆಕಾರ. ಪಾಮೆ ಅಥವಾ ಪಾಮ್ ಸಸ್ಯವರ್ಗದಲ್ಲಿ ಖರ್ಜೂರ, ತಾಟೆನಿಂಗು ಅಥವಾ ತಾಳೆನಿಂಗು, ಈಚಲು, ಅಡಿಕೆ ಸೇರಿದಂತೆ ಹಲವು ಮರಗಳಿವೆ. ಪ್ರತಿಯೊಂದರದ್ದು ಒಂದೊಂದು ವಿಶೇಷ ಗುಣ. ಅವೆಲ್ಲವುಗಳಿಗೂ ಶ್ರೇಷ್ಠ ಸಸ್ಯ ಸಂಕುಲದಲ್ಲೇ ಜ್ಯೇಷ್ಠ ತೆಂಗು. ತೋಟದಲ್ಲೊಟ್ಟೋದು ತೋಟದಲ್ಲಿ ಬೆಳೆವೋದು ಸೂರ್ಯ ಕರುವ ಮೋಗೆವೋದು ಕರುವ ಮೋಗೆಯಾದು ಸೋಬಾನವೇ ಸೂರ್ಯ ಕರುವ ಮೋಗೆವೋದು ಸೂರ್ಯನಗೆ ಕರುವ ಮೋಗೆವಾದೋ ಸೋಬಾನವೇ ಸೂರ್ಯನಿಗೆ ಕರುವ ಮೋಗುವ ತೆಂಗಿನ ಕಾಯ ತಂದರ ಸಿರಿವನ್ನೇ ಕಾಳ. ಸಸ್ಯ ವರ್ಗೀಕರಣದಲ್ಲಿ ತೆಂಗು ಅರೆಕೇಶಿಯಾ ಕುಟುಂಬಕ್ಕೆ ಸೇರಿದ್ದು ಕೋಕಸ್ ನ್ಯೂಸಿಪೆರಾ ಇದರ ವೈಜ್ಞಾನಿಕ ಹೆಸರು. ಕೋಕಸ್ ಎಂದರೆ ಸ್ಪ್ಯಾನಿಷ್ ಭಾಷೆಯಲ್ಲಿ ಕೋತಿಯ ಮುಖ ಎಂದು. ಸುಲಿದ ತೆಂಗಿನಕಾಯಿಯಲ್ಲಿರುವ ಮೂರು ಕಣ್ಣುಗಳಿರುವ ಭಾಗ ಕೋತಿಯ ಮುಖವನ್ನು ಹೋಲುವುದರಿಂದ ಈ ಹೆಸರು ಬಂದಿದೆ. ಭಾರತೀಯರಾದ ನಾವು ತೆಂಗಿನ ಮೂರು ಕಣ್ಣುಗಳನ್ನು ಮುಕ್ಕಣ್ಣನಿಗೆ ಹೋಲಿಸಿ ಶಿವನ ರೂಪದಲ್ಲಿ ಆರಾಧಿಸುತ್ತೇವೆ. ತೆಂಗು ಎನ್ನುವುದು ಮೂಲತಃ ಮಲಯಾಳಿ ಭಾಷೆಯಿಂದ ಬಂದಿದ್ದು ಎಂದರೂ ತೆಮ್ ಅಥವಾ ತೆಂಕಲ ಎಂದರೆ ದಕ್ಷಿಣ ದಿಕ್ಕು ಎಂದು. ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಕಂಡುಬರುವುದರಿಂದ ತೆಂಕಲಕಾಯಿ, ತಮಿಳಿನಲ್ಲಿ ತೆಂಗಾಯ್, ಕನ್ನಡ ಹಾಗೂ ಮಲಯಾಳದಲ್ಲಿ ತೆಂಗಿನಕಾಯಿ ಎಂದು ರೂಢಿಗೆ ಬಂದಿರಬಹುದು. ಮಲಯ ಪ್ರದೇಶದಲ್ಲಿ ಸಾವಿರ ಬಳಕೆಯ ಮರ ಅಥವಾ ಟ್ರೀ ಆಫ್ ಥೌಸಂಡ್ ಯೂಸಸ್ ಎಂದು ಕರೆಯುತ್ತಾರೆ. ಫಿಲಿಪೈನ್ಸ್ನಲ್ಲಿ ಅವರ ಬದುಕಿನ ಮರ ಟ್ರೀ ಆಫ್ ಲೈಫ್ ಆಗಿದೆ. ಇಂಡೋನೇಷ್ಯಾದವರಿಗೆ ಸಮೃದ್ಧಿಯ ಮರ ಅಥವಾ ಮೂರು ತಲೆಮಾರುಗಳ ಮರ ಟ್ರೀ ಆಫ್ ತ್ರೀ ಜನರೇಷನ್ ಎಂದು ತೆಂಗು ಹೆಸರಾಗಿದೆ. ಚರಾಚರ ವಸ್ತುಗಳಲ್ಲೂ ದೇವರನ್ನು ಕಾಣುವುದು ಭಾರತೀಯ ಪರಂಪರೆ. ಪ್ರಾಣಿ ಸಂಕುಲದಲ್ಲಿ ಹಸುವಿಗೆ ಕಾಮಧೇನು, ಸಸ್ಯ ಸಂಕುಲದಲ್ಲಿ ತೆಂಗನ್ನು ಕೇಳಿದ್ದನ್ನೆಲ್ಲ ಕೊಡುವ ಕಲ್ಪವೃಕ್ಷವಾಗಿಸಿದ್ದೇವೆ. ತೆಂಗಿನ ಸೃಷ್ಟಿಯ ಬಗ್ಗೆ ನಮ್ಮಲ್ಲಿ ಹಲವು ಪುರಾಣ ಕಥೆಗಳಿವೆ. ಈ ಕಥೆಗಳಿಂದಲೇ ತೆಂಗು ಪೂಜ್ಯನೀಯ ಎನ್ನುತ್ತಾರೆ ಮೈಸೂರಿನ ಸರ್ಕಾರಿ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗಜಾನನ ಹೆಗಡೆ. ಕಲ್ಪವೃಕ್ಷ ಅಥವಾ ಕಲ್ಪತರು, ಇದಕ್ಕೆ ಇನ್ನೊಂದು ಸಂಸ್ಕೃತದ ಹೆಸರು ಶ್ರೀಫಲ ಅಂತ. ಶ್ರೀಫಲ ಅಂದರೆ ಫ್ರೂಟ್ಸ್ ಆಫ್ ದ ಗಾಡ್ಸ್ ಅಂತಲೇ ಹೇಳೋದು. ಈ ತೆಂಗಿನಕಾಯಿಯಲ್ಲಿ ನಾವು ಎಲ್ಲ ದೇವರುಗಳನ್ನು ಆಹ್ವಾನಿಸಿ ಅದನ್ನು ಪೂಜೆ ಮಾಡುವಂಥ ಒಂದು ಕ್ರಮ ನಮ್ಮಲ್ಲಿ ರೂಢಿಯಲ್ಲಿದೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿರ್ಬೋದು, ಸಂಕಲ್ಪ ಮಾಡೋದಿರ್ಬೋದು, ಅಥವಾ ಹೋಮ ಹವನಗಳನ್ನು ಮಾಡೋದಿರ್ಬೋದು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾವು ತೆಂಗಿನಕಾಯಿಯನ್ನು ಅದರ ಮೂಲಕ ಕಲಶವನ್ನು ಮಾಡಿ ಅದನ್ನು ಪೂಜೆ ಮಾಡುವಂಥ ಒಂದು ಕ್ರಮವನ್ನು ನಾವು ಅನುಸರಿಸಿಕೊಂಡು ಬಂದಿದ್ದೀವಿ. ಇದರ ಪೌರಾಣಿಕ ಹಿನ್ನೆಲೆಯನ್ನು ನೋಡಿದ್ರೆ ಇದು ವಿಶ್ವಾಮಿತ್ರ ಋಷಿಗಳಿಂದ ಉತ್ಪನ್ನವಾಯಿತು ಅನ್ನೋದು ಒಂದು ಕಥೆ ಹೇಳುತ್ತೆ. ನಾವೆಲ್ಲ ತ್ರಿಶಂಕು ಕಥೆ ಕೇಳಿದ್ದೇವೆ. ತ್ರಿಶಂಕು ವಿಶ್ವಾಮಿತ್ರರ ಒಂದು ಪ್ರೀತಿಗೆ ಪಾತ್ರನಾಗಿ ತ್ರಿಶಂಕುವಿಗೆ ಒಂದು ಅಭಿಲಾಷೆ ಬರುತ್ತೆ. ಸಶರೀರವಾಗಿ ತಾನು ಸ್ವರ್ಗವನ್ನು ಹೋಗಬೇಕು, ಇಂದ್ರಸ್ಥಾನವನ್ನು ಪಡಿಬೇಕು ಅಂತ. ವಿಶ್ವಾಮಿತ್ರನ ಸಹಾಯದಿಂದ ತ್ರಿಶಂಕು ಸ್ವರ್ಗಕ್ಕೂ ಸಶರೀರವಾಗಿ ಹೋಗಿ ಇಂದ್ರಸ್ಥಾನವನ್ನು ಇನ್ನೇನು ತಾನು ಪಡಿಬೇಕು ಅನ್ನೋ ಸಂದರ್ಭದಲ್ಲಿ ಇಂದ್ರ ಅದನ್ನು ಒಪ್ಪಿಕೊಳ್ಳದೇನೆ ದೇವತೆಗಳು ತ್ರಿಶಂಕುವನ್ನು ಸ್ವರ್ಗಲೋಕದಿಂದ ಅವನ್ನು ತಳ್ಳುತ್ತಾರೆ. ತಳ್ಳಿದಾಗ ಆ ತ್ರಿಶಂಕು ಮೇಲಿನಿಂದ ಕೆಳಗೆ ಬೀಳ್ತಾ ಇರ್ತಾನೆ. ಆ ಬೀಳ್ತಾ ಇರುವ ಸಂದರ್ಭದಲ್ಲಿ ವಿಶ್ವಾಮಿತ್ರ ಅದನ್ನು ಕಂಡು ತ್ರಿಶಂಕುವಿಗೆ ಭೂಸ್ಪರ್ಶ ಆಗಬಾರ್ದು, ಅವನು ಮತ್ತೆ ಕೆಳಗೆ ಬೀಳಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತ್ರಿಶಂಕುವನ್ನು ಮಧ್ಯದಲ್ಲೇ ನಿಲ್ಲಿಸೋಕ್ಕೋಸ್ಕರ ಒಂದು ಕಂಬವನ್ನು ಸೃಷ್ಟಿ ಮಾಡ್ತಾನೆ. ಆ ಕಂಬವೇ ಅದು ಮುಂದೆ ಕಲ್ಪವೃಕ್ಷ ಆಗತ್ತೆ. ಅದರಲ್ಲಿರುವಂಥ ತೆಂಗಿನಕಾಯಿ ತ್ರಿಶಂಕುವಿನ ಶಿರಸ್ಸು ಅದು ಫಲವಾಗಿ ಪರಿಣಮಿಸುತ್ತೆ. ಅದನ್ನೇ ನಾವು ಶ್ರೀಫಲ ಅಂತ ಕರಿತೀವಿ. ಅದು ಮುಂದೆ ಕಲ್ಪವೃಕ್ಷ ತೆಂಗಿನ ಮರ ಅಂತ ಆಯಿತು. ಇದು ಒಂದು ಪುರಾಣದ ಕಥೆಯಾದರೆ ಅದಕ್ಕೂ ಮೊದಲೇ ಕಲ್ಪವೃಕ್ಷದ ಸೃಷ್ಟಿಯಿತ್ತು ಎನ್ನುತ್ತಾರೆ ಮೈಸೂರು ಆಕಾಶವಾಣಿಯ ಕಾರ್ಯಕ್ರಮ ಅಧಿಕಾರಿ ಶ್ರೀ ದಿವಾಕರ ಹೆಗಡೆ. ಒಂದು ದೇವಲೋಕದ ಸುವಸ್ತುಗಳು ಅಂತ ಹೇಳುವಾಗಲೂ ಕೂಡ ತೆಂಗಿನ ಮರದ ಅಂದರೆ ಕಲ್ಪವೃಕ್ಷದ ಮಾತು ಬರ್ತದೆ. ಕೇಳಿದ್ದನ್ನೆಲ್ಲ ಕೊಡುವಂಥದ್ದು ಕಾಮಧೇನು ಕಲ್ಪವೃಕ್ಷ ಅನ್ನುವ ಕಲ್ಪನೆ ನಮಗಿದೆ. ನಾವು ಭೂಮಿಯ ಮೇಲೆ ತೆಂಗಿನ ಮರವನ್ನು ಆ ರೀತಿ ಕರೆದಿದ್ದೇವೆ. ಆದರೆ ನಮಗೆ ಸ್ವರ್ಗದ ಸುವಸ್ತುಗಳ ಸಾಲಿನಲ್ಲಿ ಬರುವ ಕಲ್ಪವೃಕ್ಷ ಕಾಮಧೇನುಗಳ ಕಲ್ಪನೆಯಲ್ಲಿ ಅದು ಮೊದಲಿನಿಂದನೂ ಇತ್ತು ಅನ್ನೋದಿದೆ. ಅದು ಸಮುದ್ರ ಮಥನದಲ್ಲಿ ಸಿಕ್ಕದರಲ್ಲೂ ಕೂಡ ಕಲ್ಪವೃಕ್ಷ ಇದೆ. ಇದು ಪೌರಾಣಿಕ ಆಯಿತು. ಮತ್ತು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಹಣ್ಣು ಕಾಯಿ ಅಂದರೆ ಅದು ಬಾಳೆಹಣ್ಣು, ಕಾಯಿ ಅಂದರೆ ತೆಂಗಿನಕಾಯಿ ಅನ್ನುವಷ್ಟು ನಮಗೆ ರೂಢಿ ಇದೆ. ಇದು ಇಡೀ ಭಾರತಕ್ಕೆ ಒಂದೇ ಇದೆ ಕಲ್ಪನೆ. ಇಷ್ಟು ವ್ಯಾಪಕವಾಗಿ ಈ ತೆಂಗಿನಕಾಯಿಯ ಬಳಕೆ ಮತ್ತು ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತ ಕರೆದಿರೋದರ ಹಿಂದೆ ಈ ತೆಂಗಿನಕಾಯಿಯನ್ನು ಇಡಿಯಾಗಿದ್ದಾಗ ಅದಕ್ಕೆ ಮುಕ್ಕಣ್ಣು ಅಂದರೆ ಮೂರು ಕಣ್ಣಿರೋದ್ರಿಂದ ಈಶ್ವರ ಅಂಥೇಳಿ ಬಳಸೋ ಕ್ರಮ ಇದೆ. ಆದರೆ ಅದನ್ನು ಕಾಯಿ ಒಡೆದಾಗ ಅದರಲ್ಲೂ ಒಂದು ಭಾಗವನ್ನು ಹೆಣ್ಣುಗಡಿ ಎಂದು ಇನ್ನೊಂದನ್ನು ಗಂಡುಗಡಿ ಅಂತ ಹೆಣ್ಣು ಗಂಡುಗಳು ಅಂತ ತಿಳಿತವೆ. ಅಂದರೆ ಬ್ರಹ್ಮವಸ್ತು ಪತನವಾದಾಗ ಪತಿ ಪತ್ನಿಯಂತೆ ಎರಡು ಭಾಗ ಆಯಿತು ಅನ್ನೋದು ನಮ್ಮ ಕಲ್ಪನೆ. ಆ ದೃಷ್ಟಿಯಿಂದ ಅವೆರಡೂ ಸೇರಿದಂಥದ್ದು ಈಶ್ವರ ಪ್ರಜ್ಞೆ. ಅದರಿಂದ ಭಾಗವಾದರೆ ಲೌಕಿಕವಾಗಿ ಹೆಣ್ಣು ಗಂಡುಗಳು ಅನ್ನುವ ಕ್ರಮ ಕೂಡ ನಮ್ಮಲ್ಲಿ ಬಳಕೆಗೆ ಬಂದಿದೆ. ಹಾಗಾಗಿ ಅಧ್ಯಾತ್ಮದಿಂದ ಲೌಕಿಕವಾದ ಪ್ರತಿದಿನದ ಬಳಕೆಯವರೆಗೂ ಕೂಡ ಅದು ದೇವರಾಗಿಯೂ ಸಲ್ಲುತ್ತದೆ, ಉಪಯೋಗಕ್ಕೂ ಸಲ್ಲುತ್ತದೆ, ಎಲ್ಲ ದೃಷ್ಟಿಯಿಂದ ಒದಗಿ ಬರೋದರಿಂದ ಇದನ್ನು ಕಲ್ಪವೃಕ್ಷ ಶ್ರೀಫಲ ಅಂತ ನಾವು ಅದನ್ನು ಕರೆದಿದ್ದೀವಿ. ತೆಂಗು ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದಲೂ ಇರುವಂತಹದ್ದು. ವೇದಗಳು, ರಾಮಾಯಣ, ಮಹಾಭಾರತ ಮಹಾಕಾವ್ಯಗಳಲ್ಲೂ ಕಲ್ಪವೃಕ್ಷದ ಉಲ್ಲೇಖವಿದೆ. ತರಿಸಿ ಐರಾವತ ಕಾಮಧೇನು ಕಲ್ಪ ವೃಕ್ಷಗಳನ್ನು ಸುರಲೋಕದಿಂದ ದೇವಲೋಕದಿಂದ ಐರಾವತ ಕಾಮಧೇನು ಕಲ್ಪ ವೃಕ್ಷಗಳನ್ನೆಲ್ಲವನ್ನು ತರಿಸಿ ಪೃಥ್ವಿಯೊಳಗೆ ಇನ್ನಾರಿಂದಲೂ ಆಚರಿಸಿರಲಾರದ ರೀತಿಯಲ್ಲಿ ನಾವು ಗಜಗೌರಿ ವ್ರತವನ್ನು ನಮ್ಮ ತಾಯಿ ಕೈನಲ್ಲಿ ಮಾಡಿಸ್ತೇನೆ. ಪಕ್ಕದಲ್ಲಿದ್ದಂಥ ಧರ್ಮರಾಜರು ಹೇಳಿದರು, ತಮ್ಮ ದೇವಲೋಕದಿಂದ ಐರಾವತವನ್ನು ತರಿಸ್ತೀಯ. ತೆಂಗು ಬೆಳೆಯುವ ಹಲವು ರಾಷ್ಟ್ರಗಳಲ್ಲಿ ಅವರದೇ ಆದ ಸ್ಥಳೀಯ ಕಥೆಗಳಿವೆ. ಇವೆಲ್ಲ ಏನೇ ಇದ್ದರೂ ಜೀವ ವಿಕಾಸದ ವೈಜ್ಞಾನಿಕ ಅಧ್ಯಯನವೂ ಕೂಡ ತೆಂಗಿನ ಮೂಲ ಭಾರತ ಭೂಪ್ರದೇಶ ಎನ್ನುತ್ತಾರೆ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಡಿ ಆರ್ ವಿನಯ್. ಇದರ ಮೂಲ ಸರ್ ಇಂಡೋ ಮಲೇಯನ್ ರೀಜನ್ ಅಂತ ಹೇಳ್ತೇವೆ. ಅಂದರೆ ಇಂಡಿಯನ್ ಮತ್ತು ಮಲೇಷಿಯನ್ ರೀಜನ್, ಏಷ್ಯಾ ಖಂಡನೇ ಆ ರೀಜನಿಂದ ಇದು ಮೂಲ. ಅದರಿಂದ ಪೋರ್ಚುಗೀಸ್ ಥ್ರೂ ಬೇರೆ ಬೇರೆ ಕಡೆ ಉಪಯುಕ್ತ ಜಾಸ್ತಿ ಆದಂಗೆ ಕಮರ್ಷಿಯಲ್ ಆಗಿ ಎಲ್ಲ ಕಡೆ ಹಪ್ತಾ ಬಂತು. ಯಾಕಂದರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಆಗ್ತಾ ಬಂತು. ಹಾಗಾಗಿ ಕೃಷಿನೂ ಮಾಡಿದ್ರೆ ಕೃಷಿಯಿಂದ ಆರ್ಥಿಕವಾಗಿ ಕೂಡ ಸಬಲರ ಆಗ್ತಿದ್ದಾರೆ. ಅಂದರೆ ಇಂಡೋ ಮಲೇಯನ್ ರೀಜನ್ ಇದು ಆರಿಜನ್ ಜೆನೆಟಿಕಲಿ. ಇಂಡೋನೇಷ್ಯಾ, ಫಿಲಿಪೈನ್ಸ್, ಮಲೇಷಿಯಾ, ಇಂಡಿಯಾ ಈ ಭಾಗದಲ್ಲಿ ಇದು ಜಾಸ್ತಿ ಸಮುದ್ರ ಮೂಲಕನೇ ಎಲ್ಲ ಕಡೆ ಇದು ಬಂದಿರತಕ್ಕದ್ದು. ತೇಲ್ಕೊಂಡು ಬಂದಿರುತ್ತೆ ಅಥವಾ ಯಾರಾದರೂ ತಂದು ಹಾಕಿರ್ತಾರೆ. ಎಲ್ಲೆಲ್ಲಿ ಇದು ಹೆಚ್ಚು ವಾತಾವರಣಕ್ಕೆ ಸೂಕ್ತವಾಗಿದೆ ಅಲ್ಲೆಲ್ಲ ಈಗ ಹಬ್ಬಿದೆ. ಉಷ್ಣಾಂಶ ಏನಪ್ಪ ಅಂದರೆ 27-32 degrees ತನಕ ಇದ್ರ ಉಷ್ಣಾಂಶ. ಈ ಉಷ್ಣಾಂಶ ಎಲ್ಲೆಲ್ಲಿದೆಯೋ ಅಲ್ಲಲ್ಲಿ ನಾವು ಹೆಚ್ಚಾಗಿ ಇದನ್ನು ಕಾಣ್ಬೋದಾಗಿದೆ. ಅಥವಾ ನಾವು ಜಾಸ್ತಿ ದಿನ ಕಾಯಿ ಭೂಮಿಯಿಂದ ತೆಗೆದೇ ಇದ್ರೆ ಮರದಿಂದ ಬಿದ್ದಿರುತ್ತೆ, ಅಲ್ಲೇ ಗಿಡ ಆಗಿರುತ್ತೆ. ಈ ಥರದ್ದೆಲ್ಲ ನೋಡ್ಬೋದಾಗಿ ಇದರಷ್ಟು ಈಸಿಯಾಗಿ ಬೆಳೆಯತಕ್ಕಂಥ ಬೆಳೆ ಇನ್ನೊಂದಿಲ್ಲ, ಇದರಷ್ಟು ಲಾಭ ಕೊಡುವಂಥ ಬೆಳೆ ಇನ್ನೊಂದಿಲ್ಲ ಅಂತ ಹೇಳ್ಬೋದು. ಇದಕ್ಕೆ ಭವಿಷ್ಯ ಮುಗಿಯೋಲ್ಲ, ಯಾಕಂದರೆ ಇದು ರೆಗ್ಯುಲರ್ ಆಗಿ ಎಲ್ಲರ ಆಹಾರ ಪದ್ಧತಿಯಲ್ಲಿ ಕೂಡ ಸೇರಿದೆ. ಹಾಗಾಗಿ ಪ್ರತಿ ದಿನ ದಿನಕ್ಕೂ ಜನಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆ ಅದೇ ರೀತಿ ತೋಟಗಳು ಕೂಡ ಜಾಸ್ತಿ ಆಗ್ತಿದೆ, ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಿದೆ, ಕನ್ಸ್ಯೂಮರ್ಸ್ ಕೂಡ ಜಾಸ್ತಿ ಆಗ್ತಿದ್ದಾರೆ. ಇದರ ರೇಟ್ ಕೂಡ ಜಾಸ್ತಿ ಆಗ್ತಿದೆ. ಅಂದರೆ ಜಾಸ್ತಿ ಅಂದರೆ ಪೂರ್ತಿ ಅಂತ ಕಡಿಮೆ ಆಗಲ್ಲ, ಒಂದು ಮಿನಿಮಮ್ ಲೆವೆಲಲ್ಲಂತೂ ಇರುತ್ತೆ. ಹಾಗಾಗಿ ಇದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ರೈತರು ಆರಾಮಾಗಿ ಈ ಬೆಳೆಗೆ ಹೋಗ್ಬೋದಾಗಿದೆ. ಮಾನವ ವಸತಿ ಇರುವಲ್ಲೆಲ್ಲ ತೆಂಗು ಇದೆ. ಸ್ವಂತ ಕೃಷಿ ಜಮೀನನ್ನು ಹೊಂದಿರದವರು ತಮ್ಮ ಮನೆಯ ಹಿಂದೆಯೋ ಮುಂದೋ ಒಂದೋ ಎರಡೋ ತೆಂಗಿನ ಮರಗಳನ್ನು ನೆಟ್ಟು ಬೆಳೆಸುತ್ತಾರೆ. ಮನೆ ನಿರ್ಮಾಣದ ನಿವೇಶನದಲ್ಲಿ ತೆಂಗಿನ ಮರವಿದ್ದರೆ ಮನೆಯ ವಿನ್ಯಾಸವನ್ನೇ ಬದಲಾಯಿಸಿ ತೆಂಗನ್ನು ಉಳಿಸಿ ಪೋಷಿಸುವುದನ್ನು ಪಟ್ಟಣ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಕಾಣುತ್ತೇವೆ. ಇದಕ್ಕೆಲ್ಲ ಕಾರಣ ತೆಂಗಿನ ಬಳಕೆ ಇಲ್ಲದೆ ಯಾವ ಭಕ್ಷ್ಯವೂ ಪೂರ್ಣಗೊಳ್ಳುವುದಿಲ್ಲ. ಇಂಗು ತೆಂಗು ಇದ್ದರೆ ಮಂಗನು ಅಡಿಗೆ ಮಾಡುತ್ತೆ ಎನ್ನುವುದು ನಾಣ್ಣುಡಿ. ತೆಂಗು ನಮ್ಮ ಮನೆಯ ಅವಿಭಾಜ್ಯ ಸದಸ್ಯ. ಈ ಕಾರಣಗಳಿಂದಲೇ ತೆಂಗು ಬೆಳೆ ಬೇರೆಲ್ಲ ಬೆಳೆಗಳಿಗಿಂತ ಭಿನ್ನ ಎನ್ನುತ್ತಾರೆ ತೋಟಗಾರಿಕಾ ವಿಜ್ಞಾನಿ ಡಾಕ್ಟರ್ ಡಿ ಆರ್ ವಿನಯ್. ವೈಜ್ಞಾನಿಕವಾಗಿ ನೋಡಿದಾಗ ತೆಂಗು ಒಂದು ವಾಣಿಜ್ಯ ಬೆಳೆಯಾಗಿ, ವಾಣಿಜ್ಯ ಬೆಳೆಯಿಂದ ಆಹಾರ ಬೆಳೆಯಾಗಿ, ಪ್ರತಿಯೊಂದು ಅದರದ್ದು ಪಾರ್ಟ್ಸ್ ಕೂಡ ಯೂಸ್ ಆಗುತ್ತೆ. ಅದರಿಂದ ಅದನ್ನು ನಾವು ಕಲ್ಪವೃಕ್ಷ ಅಂತ ಕರಿತೇವೆ. ಅಂದರೆ ಇದು ವಾಣಿಜ್ಯ ಬೆಳೆ ಯಾಕಪ್ಪ ಹೇಳ್ತೀವಿ ಅಂತ ಹೇಳಿದ್ರೆ, ನೀವು ಯಾವುದೇ ರೈತರು ಈ ತೆಂಗಾಕಿ ನಾನು ಲಾಸ್ ಆಗಿದ್ದೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ತೆಂಗಿನಲ್ಲಿ ಅದನ್ನು ಬೆಳೆ ಬೆಳೆದು ಅದರಿಂದ ಲಾಭ ತಗೊಂಡವರೇ ಜಾಸ್ತಿ ಜನ ಇದ್ದಾರೆ. ಹಂಗಾಗಿ ಇದೊಂದು ಪ್ರಮುಖ ತೋಟಗಾರಿಕಾ ವಾಣಿಜ್ಯ ಬೆಳೆಯಾಗಿ ತೆಂಗು ಇದೆ. ಆಹಾರ ಬೆಳೆ ಯಾಕಪ್ಪ ಅಂತೀವಿ, ತೆಂಗಿದ್ರೆ ಏನಾದರೂ ಅಡುಗೆ ಮಾಡ್ಬೋದು, ಯಾರಾದರೂ ಅಡುಗೆ ಮಾಡ್ಬೋದು ಅಂತ. ಅದರಿಂದ ಇದನ್ನು ಆಹಾರದಲ್ಲಿ ನಾವು ಪ್ರತಿನಿತ್ಯವಾಗಿ ಇದನ್ನು ಉಪಯೋಗಿಸ್ತಾ ಬಂದಿದ್ದೀವಿ, ಮತ್ತು ಅದರದ್ದು ಆರೋಗ್ಯಕರವಾಗಿ ಉಪಯೋಗ ಕೂಡ ತುಂಬ ಇದೆ. ಹಾಗಾಗಿ ಇದನ್ನು ಆಹಾರ ಬೆಳೆಯಾಗಿ ಕೂಡ ನಾವು ಕನ್ಸಿಡರ್ ಮಾಡ್ಬೋದು. ತೆಂಗು ಏನಪ್ಪ ಅಂದರೆ, ನೀವು ಪ್ರತಿ ರಾಜ್ಯದಲ್ಲೂ ಕೂಡ ಅಂದರೆ ಈ ಟೆಂಪರೇಟ್ ರೀಜನ್ ಅಂತ ಏನು ಹೇಳ್ತೀವಿ, ಅದಿಷ್ಟು ಬಿಟ್ಬಿಟ್ಟು ಇನ್ನು ಉಳಿದ ರಾಜ್ಯಗಳಲ್ಲಿ ಮತ್ತು ಸಮುದ್ರ ತೀರಗಳಲ್ಲಿ ಎಲ್ಲ ಕಡೆ ನಮಗೆ ತೆಂಗು ನೋಡಲಿಕ್ಕೆ ಸಿಗುತ್ತೆ. ಅಂದರೆ ತೆಂಗು ಇದೇ ಟೆಂಪರೇಚರಲ್ಲಿ ಬೆಳಿಬೇಕು, ಇಷ್ಟೇ ಇದರಲ್ಲಿ ಬೆಳಿಬೇಕು ಅಂತೇನಿಲ್ಲ. ಅದಿದ್ದರೂ ಕೂಡ ಬೇರೆ ವಾತಾವರಣದಲ್ಲಿ ಕೂಡ ಅಡಾಪ್ಟ್ ಆಗುತ್ತೆ. ಮತ್ತು ಪ್ರತಿಯೊಬ್ಬ ರೈತರೂ ಇದನ್ನು ಬೆಳಿಲಿಕ್ಕೆ ಇಚ್ಛೆ ಪಡ್ತಾನೆ. ಅಂದರೆ ಇದನ್ನು ನಾವು ಒಂದು ಎಕರಲ್ಲಿ ಸುಮಾರು ಒಂದು 40-50 ಗಿಡ ಹಾಕಿದಾಗ ಪ್ರತಿಯೊಬ್ಬ ರೈತರಿಗೂ ಇದರಲ್ಲಿ ಸುಮಾರು ನಾವು ನಾಟಿ ಮಾಡಿ ಒಂದು 4-5 ಆದಮೇಲೆ ಆದಾಯ ಗಳಿಸೋದಂತೂ ಗ್ಯಾರಂಟಿ. ಯಾಕಂದರೆ ಇದು ಕಲ್ಪವೃಕ್ಷ ಆಗಿರೋದ್ರಿಂದ ನೀವು ಪ್ರತಿಯೊಂದು ಅದರದ್ದು ಕಾಯಿ ಆಗಿರ್ಬೋದು, ಕಾಯಿನ ಎಳ್ನೀರಾಗಿ ಅಥವಾ ಕೊಬ್ಬರಿಯಾಗಿ ಅಥವಾ ಕೊಬ್ಬರಿಯಿಂದ ಬೇರೆ ಬೇರೆ ಸಹ ಉತ್ಪನ್ನಗಳನ್ನು ಮಾಡಿಕೊಂಡು ಮಾರುಕಟ್ಟೆ ಮಾಡಿದರೆ ಆರ್ಥಿಕವಾಗಿ ಕೂಡ ರೈತರು ಸಬಲರಾಗ್ತಾರೆ. ಈ ಬೆಳೆಯಿಂದ ಅಥವಾ ಈ ತೆಂಗಿನಿಂದ ಯಾರೂ ಕೂಡ ನನಗೆ ಲಾಸ್ ಆಯಿತು ಅನ್ನೋ ಹೇಳೋ ರೀತಿ ರೈತರು ಸಿಗಲ್ಲ. ಸ್ಟಾರ್ಟಿಂಗಲ್ಲಿ ಒಂದು 4-5 ಅದನ್ನು ಚೆನ್ನಾಗಿ ನೋಡಿಕೊಂಡು ನೀರು ಮತ್ತು ಸ್ವಲ್ಪ ಗೊಬ್ಬರಗಳನ್ನು ಕೊಟ್ಕೊಳ್ತಾ ನೋಡ್ತಾ ಇದ್ದರೆ ನಾವು ಆಮೇಲೆ ಅದು ನಾವು ಕಡಿಮೆ ಮ್ಯಾನೇಜ್ಮೆಂಟಲ್ಲಿ ಕೂಡ ದೀರ್ಘಕಾಲವಾಗಿ ನಾವು ಅದರಿಂದ ಇಳುವರಿ ಪಡ್ಕೋಬೋದು. 50-60 ತನಕ ಉತ್ತಮ ಇಳುವರಿ ಕೊಡುತ್ತೆ. ಸುಮಾರು ನಿಮಗೆ 100-120 ತನಕ ಮರ ಖಂಡಿತವಾಗಿಯೂ ಇರುತ್ತೆ. ಆದ್ದರಿಂದ ಈ ತೆಂಗು ಬೆಳೆಯೋದ್ರಿಂದ ನಮಗೆ ಯಾವುದೇ ರೀತಿಯ ನಷ್ಟ ಆಗೋದಿಲ್ಲ. ಇದು ವರ್ಷಕ್ಕೆ ಸುಮಾರು 3 ಕೊಯ್ಲು ಅಥವಾ 4 ಕೊಯ್ಲು ಸಿಗುತ್ತೆ 3 ತಿಂಗಳಿಗೊಂದ್ಸರಿ. ಆದ್ದರಿಂದ ಇದು ಒಂಥರ ಬ್ಯಾಂಕಿಂದ ರೈತರಿಗೆ ಒಂಥರ 3 ತಿಂಗಳಿಗೊಂದ್ಸರಿ ಸ್ಯಾಲ್ರಿ ಬಂದಂಗೆ ಆ ಥರ ಆಗುತ್ತೆ. ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಗಳಾಗಿ ಮಾಡ್ಕೋಬೋದು. ಮತ್ತು ತೆಂಗಿನ ಮರಕ್ಕೆ ಈ ಪೆಪ್ಪರ್ ಅಂತ ಹೇಳ್ತೀವಿ, ಕರಿಮೆಣಸು, ಅದನ್ನು ಹಬ್ಸೋವಂಥದ್ದು, ವೆನಿಲಾ ಹಬ್ಸೋವಂಥದ್ದು, ಈ ರೀತಿ ಎಲ್ಲ ಮಾಡ್ತಾ ಹೋದಲ್ಲಿ, ಮಿಶ್ರ ಬೆಳೆಗಳು ಜಾಸ್ತಿ ಮಾಡ್ತಾ ಹೋದಲ್ಲಿ ನಾವು ನೀರಿನ ಪ್ರಮಾಣ ಕೂಡ ಕಡಿಮೆ ಮಾಡ್ಬೋದು. ನೀರಿನ ಆವಿಯಾಗುವಿಕೆ ಕಮ್ಮಿ ಆಗುತ್ತೆ. ಆಮೇಲೆ ತೆಂಗಿಗೆ ಬೆಳೆಯುವಂಥ ಒಂದು ಕ್ಲೈಮೇಟಲ್ಲಿ ಕ್ರಿಯೇಟ್ ಆಗೋದ್ರಿಂದ ನೀವು ಕಡಿಮೆ ಮ್ಯಾನೇಜ್ಮೆಂಟಲ್ಲೇ ಜಾಸ್ತಿ ಇಳುವರಿ ಪಡಿಬೋದು. ಬೇರೆ ಯಾವುದರ ವಾಣಿಜ್ಯ ಬೆಳೆಗಳಾಗಿರೋ ಪದಾರ್ಥಗಳಾಗಿರ್ಬೋದು, ಅವು ಬೇಗ ಹಾಳಾಗೋವಂಥದ್ದು ಇದೆಲ್ಲ ಆಗ್ತಿರುತ್ತೆ. ಬಟ್ ತೆಂಗಲ್ಲಿ ಆ ರೀತಿಯಲ್ಲ, ಅದು ಮಾಗದಷ್ಟು ಅಥವಾ ಬಲ್ದಷ್ಟು ಇನ್ನೂ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ನಾವು ಎಷ್ಟು ದಿನ ಇಟ್ಟರೂ ಹಾಳಾಗದ ರೀತಿ ಇರೋದು ಒಂದು ಬೆಳೆ ಅಂದರೆ ಅದು ತೆಂಗು ಮಾತ್ರ. ನೀವು ತೆಂಗು ಎಳ್ನೀರು ಇರುತ್ತೆ, ಎಳ್ನೀರು ಕೊಬ್ಬರಿ ಆಗುತ್ತೆ, ಕೊಬ್ಬರಿನ ನಾವು ತೆಗೆದು ಈ ಥರ ಪದಾರ್ಥಗಳನ್ನ ಮಾಡ್ತೀವಿ, ಕೊಬ್ಬರಿಯಿಂದ ಎಣ್ಣೆ ತೆಗೆದು ಎಣ್ಣೆನ ಮನೇಲಿ ಯೂಸ್ ಮಾಡ್ಕೋಬೋದು. ಈ ರೀತಿ ಬೇರೆ ಬೇರೆ ರೀತಿ ಮಾಡೋದ್ರಿಂದ ಇದು ಬೇರೆ ವಾಣಿಜ್ಯ ಬೆಳೆಗಳಿಗಿಂತ ಒಂದು ಭಿನ್ನವಾದ ಬೆಳೆ ಅಂತ ನಾನು ಹೇಳ್ಬೋದು. ಬಿಸಿಲೇನ್ರಿ ಇದು, ಬೆಂಕಿ ಬೆಂಕಿ ಚೇಚೆ, ಬರ್ತಾ ಬರ್ತಾ ಉರಿ ಬಿಸಿಲಾಗಿ ಬಂದ್ಬಿಟ್ಟಿದ್ದೀರಾ? ಹಾಲು ಸಕ್ಕರೆ ಇಟ್ಟಿದ್ದೀನಿ, ಒಸಿ ಕುಡಿದು ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿವ್ರಂತೆ, ಬನ್ನಿ ಬುದ್ಧಿ. ನಿಮ್ ಹಾಲು ಸಕ್ಕರೆ ಲಾಡು ಚಿರಟಿ ಒಂದು ಬೇಡ, ಇಲ್ಲ ಸಿಗೋದಾದ್ರೆ 2 ಎಳ್ನೀರು ತರಿಸಿ, ಅಷ್ಟು ಕರೆ ಮಾಡಿ ಸಾಕು. ತಾವು ಬರ್ತೀವಿ ಅನ್ನೋ ಸಮಾಚಾರ ತಿಳಿದ ಕೂಡ್ಲೆ ಸುತ್ತಮುತ್ತ ಎಲ್ಲ ಹುಡುಕ್ಸಿದ್ವು, ಔಷಧಕ್ಕೆ ಬೇಕು ಅಂದ್ರೆ 2 ಎಳ್ನೀರು ಸಿಕ್ಲಿಲ್ಲ. ಹಾಲು ಬೇಡ ಅಂದ್ರೆ ನೀರ್ ಮಜ್ಜಿಗೆ ತರಿಸ್ಲೆ? ಛೇ, ಒಂದ್ ತೆಂಗಿನ ಮರ ಇಲ್ಲ ಅಂತಂದ್ರೆ ಎಂಥ ಊರಿ ಅದು. ರೇ, ಈ ಹಾಲು ಕುಂಪೆಯಲ್ಲಿ ವಾಸ ಮಾಡ್ಬೇಕು ಅಂತಿದ್ರೆ ಒಂದ್ ತೆಂಗಿನ ತೋಟ ಮಾಡಿಸಿ, ಅಥವಾ ತೆಂಗಿನ ತೋಟ ಇರೋ ಕಡೆ ಊರ್ ಕಟ್ಟಿಸ್ಕೊಳ್ರಿ. ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅಮಲ್ದಾರ್ ಹೇಳದ ಮಾತು ಕೇಳ್ದಾನಾರಪ್ಪ, ತೋಟ ಇಲ್ದೂರು ಸುಡ್ಗಾಡಿದ್ದಂಗೆ ಅಂದ್ಬಿಟ್ರಲ್ಲ. ಅನ್ಕೊಂಡೋಲಿ ಬಿಡು, ಅವ್ರ ಅಂದ ಮಾತ್ರಕ್ಕೆ ನಮ್ಮ ಕೋಡ್ ಮುರಿತೇನು. ಈ ಹಳ್ಳಿ ಮಗನಾಗಿ ಹುಟ್ಟಿದ್ ನೀನು ಅಂತ ಮಾತು ಕೇಳ್ಕೊಂಡು ಎಷ್ಟು ಅಗ್ರವಾಗಿ ಮಾತಾಡ್ತೀಯನಾರಪ್ಪ. ಏನಾರ ಆಗಲಿ, ನಮ್ಮ ಹಳ್ಳಿನಲ್ಲಿ ಒಂದ್ ತೋಟ ಮಾಡಿಸ್ಲೇಬೇಕು, ಹಂಗಾದ್ರೆ ಹುಟ್ಟಿದ್ದಕ್ಕೂ ಸಾರ್ಥಕ. ರೈತರಿಗೆ ತಮಗಿರುವ ಮಹದಾಸೆ ಎಂದರೆ ಅವರ ಜೀವಿತಾವಧಿಯಲ್ಲಿ ತಮ್ಮ ಜಮೀನನ್ನು ತೆಂಗಿನ ತೋಟವನ್ನಾಗಿ ಮಾಡಬೇಕು ಎಂಬುದು. ಸಾಧ್ಯವಾಗದಿದ್ದರೆ ಒಂದೆರಡಾದರೂ ತೆಂಗಿನ ಮರವನ್ನು ಬೆಳೆಸಿಕೊಳ್ಳಬೇಕೆಂಬುದು. ತೋಟ ಮಾಡುವ ಸಂಕಲ್ಪದೊಂದಿಗೆ ಯಶಸ್ವಿಯಾಗಿ ತೆಂಗಿನ ಕೃಷಿಯಲ್ಲಿ ನಿರತರಾಗಿರುವ ಕಳಲವಾಡಿಯ ರೈತ ಆರ್ ರೋಹಿತ್ ಅವರ ಅನುಭವ. ಮೊದಲು 10 ಎಕರೆ 550 ತೆಂಗಿನ ಮರಗಳಿದ್ವು. ತುಂಬ ಮರಗಳು ಮಧ್ಯದಲ್ಲಿ ತೆಂಗಿನ ಮರಗಳು ಸತ್ತು ಹೋಗಿದ್ವು. ಹೋಗಿರೋ ಮರಗಳನ್ನ ವಾಪಸ್ ಅದಕ್ಕೆ ಪ್ಲಾಂಟಿಂಗ್ ಮಾಡಿರಲಿಲ್ಲ. ಅದನ್ನು ಹೊಸ ಸಸಿಗಳು ತಂದು ಅಲ್ಲಿ ನೆಡಕ್ಕೆ ಶುರು ಮಾಡಿದ್ವು. ಒಂದೇ ಬಾರಿ ತಂದಿದ್ದು. ಆದ ನಂತರ ನಾನೇ ಸಸಿಗಳನ್ನ ಮಾಡೋಕ್ಕೆ ಶುರು ಮಾಡಿದೆ. ಈಗ ಕಮರ್ಷಿಯಲ್ ಆಗಿ ನಾನು ನರ್ಸರಿ 1.5 ಸಾವಿರ ತೆಂಗಿನ ಸಸಿನ ಪ್ರತಿ ವರ್ಷ ಸೆಲೆಕ್ಟ್ ಮಾಡಿ ಬೆಳಿತೀನಿ. 3 ಹಂತದಲ್ಲಿ ಬೆಳಿತೀನಿ ನಾನು. ಅದು ಅಕ್ಟೋಬರ್ ನವಂಬರ್ ತಿಂಗಳಷ್ಟೊತ್ತಿಗೆ ನಂದು 2.5 ಸಾವಿರ ಸಸಿಗಳು ಮ್ಯಾನ್ಯುಲಿ ಪ್ರತಿಯೊಂದು ಕಾಯಿನೂ ಸೆಲೆಕ್ಟ್ ಮಾಡಿ ಹಾಕ್ತೀವಿ ನಾವು. 350 ಹೈಬ್ರಿಡ್ ಸಸಿಗಳನ್ನ ನೆಟ್ಟಿದ್ದೀವಿ. ಎಳ್ನೀರಿಗೋಸ್ಕರ ಅಂತಾನೇ ಮಾಡಿರೋ ಸಸಿಗಳನ್ನ, ತುಂಬಾ ಚೆನ್ನಾಗಿ ಬಂದಿದೆ. ಅದು ಕೆಲಸನೂ ಹಾಗೆ ಮಾಡಿದ್ದೀವಿ. ಹೈಬ್ರಿಡ್ ತೆಂಗಿಗೆ ಅದು 25 ಅಡಿ 25 ಅಡಿ ಸ್ಪೇಸಿಂಗಲ್ಲಿ ಹಾಕಬೇಕು ಅದನ್ನ. ಒಂದು ವರ್ಷ ಆದ ನಂತರ ಸಾಲಲ್ಲಿ ಮಧ್ಯದಲ್ಲಿ ಎರಡು ಸಾಲು ಏಲಕ್ಕಿ ಬಾಳೆ ಹಾಕಿದ್ದೀವಿ. ತೆಂಗಿನ ಮರಕ್ಕೂ ಸಾಕಷ್ಟು ಬೆಳಕು ಬೀಳುತ್ತೆ. ಆಮೇಲೆ ತೆಂಗಿನ ಮರ ಫಸಲು ಬರೋದ್ರೊಳಗೆ ನಮಗೆ ಎರಡು ಫಸಲು ಬಾಳೆನೂ ತೆಗಿಯೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ತೊಂದರೆ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಅದರಲ್ಲಿ ಸಾಂಗ್ಲಿ ಮಹಾರಾಷ್ಟ್ರದಿಂದ ಒಂದು ಮಿಷಿನರಿ ತರಿಸಿದ್ದೀನಿ. ಈಗ ಆ ಮಿಷಿನರಿ ಟ್ರ್ಯಾಕ್ಟರ್ಗೆ ಫಿಟ್ ಆಗುತ್ತೆ. ಟ್ರ್ಯಾಕ್ಟರ್ಗೆ ಫಿಟ್ ಆಗಿ ಹೆಚ್ಚು ಕಡಿಮೆ ಒಂದು 2-2.5 ಟನ್ನು 3 ಗಂಟೆ ಕಾಲಕ್ಕೆ ಆ ಕಾಯಿ ಮೊಟ್ಟೆ ಆಗಲಿ ಗರಿ ಆಗಲಿ ಪುಡಿ ಮಾಡಿ ಗೊಬ್ಬರಕ್ಕೆ ರೆಡಿಯಾಗಿ ನಿಲ್ಸಂಗೆ ಮಾಡಿ ನಿಲ್ಸುತ್ತೆ. ಅದು ಗರಿಗಳನ್ನೆಲ್ಲ ಪೀಸ್ ಮಾಡುತ್ತೆ. ಕಾಯಿ ಎರಡು ಮೊಟ್ಟೆನ ಅದಕ್ಕೆ ಮಿಷಿನ್ಗೆ ಹಾಕಿದ್ರೆ ಜುಂಗು ಬೇರೆ ಮತ್ತು ಕಾಯಿ ಪುಡಿ ಬೇರೆ ಆಗುತ್ತೆ. ಅದನ್ನ ಕಾಯರ್ ಪಿತ್ ಅಂತ ಅಂದ್ಬಿಟ್ಟು ನಾವು ಏನಂತೀವಿ, ಅದನ್ನು ಸಪ್ರೇಟ್ ಮಾಡ್ಕೊಬೋದು. ಕಾಯರ್ನ ಸಪ್ರೇಟ್ ಮಾಡಿ ನೀವು ಗಿಡಗಳಿಗೆ ಎರಡನ್ನು ಸಪ್ರೇಟಾಗಿ ಬಳಸ್ಬೋದು. ಪ್ರತಿಯೊಂದು ಪುಡಿ ಮಾಡಿರೋ ವಸ್ತುನು ತೊಟ್ಟಿಗೆ ತಂದು ಹಾಕಬೇಕಾಗ್ತದೆ. ಅಲ್ಲೇ ಗಿಡಗಳಿಗೆ ಅಲ್ಲೇನೆ ಅದನ್ನು ಹಾಕ್ಬೋದು ಅಂತ. ಹಳೆ ತೋಟಗಳಿಗೆ ಏನಿದೆ ಅದಕ್ಕೆ ಒಂದ್ಸತಿ ರಸಸಾರ ಜಾಸ್ತಿ ಇರೋದಕ್ಕೆ ಕೋಳಿ ಗೊಬ್ಬರ ಮತ್ತು ಪೊಟ್ಯಾಶು ಕೊಡ್ತೀವಿ. ಇನ್ನು ರಸಸಾರ 7ಕ್ಕೆ ನಿಂತಿರೋಂಥ ಜಾಗಗಳಿಗೆ ನಾವು ಸಗಣಿ ಗೊಬ್ಬರ ಮತ್ತು ಪೊಟ್ಯಾಶ್ ಮಾತ್ರ ಕೊಡ್ತಾ ಇದ್ದೀವಿ. ಅದು ಎಲ್ಲದಕ್ಕೂ ಡ್ರಿಪ್ಪು ಇಲ್ಲ ಸ್ಪ್ರಿಂಕ್ಲರಲ್ಲಿ ರೇನ್ ಗನ್ಗಳಿದೆ ನನ್ನ ಹತ್ರ, ಅದರಲ್ಲೇ ನೀರನ್ನ ಅಳವಡಿಸ್ತೀವಿ. ನಾವು ಸಗಣಿ ಗೊಬ್ಬರ ಮತ್ತು ಹಸಿರೆಲೆ ಗೊಬ್ಬರ ಉಪಯೋಗಿಸೋದ್ರಿಂದ ಸಾರಜನಕ ಮತ್ತು ರಂಜಕ ಜಾಸ್ತಿ ಬೇಕು ಅಂತಂದ್ಬಿಟ್ಟು ತೆಂಗಿಗೆ ಅನ್ಸೋದಿಲ್ಲ. ಸ್ವಲ್ಪ ಹರಳು ಉದುರೋದು ಈ ಜಾಸ್ತಿ ಇರುತ್ತೆ ತೆಂಗಲ್ಲಿ, ಅದರಿಂದ ಪೊಟ್ಯಾಶ್ ಹಾಕಿದ್ರೆ ಹರಳು ಉದುರೋದು ಸ್ವಲ್ಪ ಕಡಿಮೆ ಆಗ್ತದೆ. ಅದಕ್ಕೋಸ್ಕರ ಪೊಟ್ಯಾಶ್ ಯೂಸ್ ಮಾಡ್ತೀವಿ ಅಷ್ಟೇ. ಈಗ ಮಿನಿ ಟ್ರ್ಯಾಕ್ಟರ್ ತಗೊಂಡ್ಮೇಲೆ ತೋಟದಲ್ಲಿ ಉಳುಮೆ ಮಾಡ್ತೀವಿ, ವರ್ಷಕ್ಕೊಂದು 3 ಬಾರಿ ಆಗಿ ಹಸಿರೆಲೆ ಗೊಬ್ಬರ ಹಾಕಿದಾಗ 2 ಬಾರಿ ಆಗುತ್ತೆ. ಅದಲ್ದಲೇ ಅಕಸ್ಮಾತ್ ಏನಾದರೂ ಕಳೆ ಏನಾದರೂ ಜಾಸ್ತಿ ಬಂತು ಅಂತಂದಾಗ ಆ ಟೈಮಲ್ಲಿ ಒಂದು ಟ್ರಿಪ್ಪು. ಮೊದಲು ಆ ತೋಟ 94ರಲ್ಲಿ ನಾವು ತಗೊಂಡಾಗ ಒಂದು 500 ತೆಂಗಿನ ಮರ ಇತ್ತು ಅಷ್ಟೇ. 500 ತೆಂಗಿನ ಮರದಲ್ಲಿ ಮೊದಲನೇ ಫಸಲು ನಾನು ಕಿತ್ತಾಗ ಬರೀ 1500 ಕಾಯಿ ನನಗೆ ಸಿಕ್ಕಿದ್ದು. ಈಗ 1 ಲಕ್ಷ ಕಾಯಿ ಕೇಳ್ತೀನಿ ನಾನು. ಆಮೇಲೆ ಎಲ್ಲೋ ಒಂದು ಕಡೆ ತೆಂಗು ವ್ಯಾಪಾರಿಗಳು ಬಂದಾಗ ತೆಂಗಾಗಲಿ ಎಳ್ನೀರಾಗಲಿ ತುಂಬ ಲಾಭದಾಯಕನೇ ಆಗುತ್ತೆ. ಅಂದರೆ ಏನಂದರೆ ನಿಷ್ಠೆಯಿಂದ ನಾವು ಅಲ್ಲಿ ಕೃಷಿ ಚಟುವಟಿಕೆಯಲ್ಲಿ ನಾವು ಅಳವಡಿಸ್ಕೋಬೇಕು. ಕರೆಕ್ಟ್ ಟೈಮ್ಗೆ ಏನು ಮಾಡಬೇಕು ಅದನ್ನು ಮಾಡಿದ್ರೆ ಖಂಡಿತ ಲಾಭದಾಯಕ ಅಂತ ಅನ್ಸುತ್ತೆ. ಎಳ್ನೀರು ಹಳೆ ಮರಗಳಲ್ಲಿ ಎತ್ತರ ಹೋಗಿರೋದ್ರಿಂದ ಮೇಲೆ ಹತ್ತಿ ಕೆಳಗಡೆ ಇಳಿಸೋದಕ್ಕೇನೆ ಕೂಲಿ 2 ರೂಪಾಯಿ ಒಂದು ಎಳ್ನೀರಿಗೆ ಬೀಳುತ್ತೆ. ಆ 2 ರೂಪಾಯಿ ಎಳ್ನೀರಿಗೆ ಕೂಲಿನ ಅದನ್ನು ಈ ಹೈಬ್ರಿಡ್ ಸಸಿಗಳಲ್ಲಿ ನಾವು ಉಳಿಸ್ಬೋದು. ಆಮೇಲೆ ನಮ್ಮದು ಹಳೆ ಸಸಿಗಳು 150 ಎಳ್ನೀರು ಕೊಡೋದು ವರ್ಷಕ್ಕೆ, ಅದೇ ಒಂದು ಆ್ಯಾವ್ರೇಜ್ ಇದು. ಇದರಲ್ಲಿ 250 ಎಳ್ನೀರು ಬರುತ್ತೆ ಇದರಲ್ಲಿ. ಸೊ ಹಾಗಾಗಿ ಒಂದು ಪ್ರೊಡಕ್ಟಿವಿಟಿ, ಒಂದು ಎರಡನೇದು ಕನ್ವೀನಿಯನ್ಸ್ ಟು ಪ್ಲಗ್, ಇವೆರಡು ಸೇರಿ ಹೈಬ್ರಿಡ್ ಚೆನ್ನಾಗಾಗುತ್ತೆ. ಮತ್ತು ಎಲ್ಲಾದರೂ ಒಂದು ಕಡೆ ನಾವೇ ಒಂದು ಔಟ್ಲೆಟ್ ಮಾಡಿ ಆ ಪ್ರಾಡಕ್ಟ್ನ ನಾವು ಸೇಲ್ ಮಾಡ್ಬೋದು ಅಂತ ನಾವು ಉದ್ದೇಶದಲ್ಲಿ ನಾವು ಅದನ್ನು ಮಾಡಿದ್ದು. ನಮ್ಮಲ್ಲಿ ಸ್ವಲ್ಪ ನಾನು ಬಿದ್ದ ಕಾಯಿಗಳನ್ನ ಕೊಬ್ಬರಿಗೆ ಅಂತಂದ್ಬಿಟ್ಟು ಮಾಡಿದ್ವು. ಸ್ವಲ್ಪ ನೀರಾವರಿ ಜಾಗ ಆದ್ದರಿಂದ ಭೂಷಣ ಬಂದು ಕೌಟ್ ಕಾಯಿಗಳು ತುಂಬ ಜಾಸ್ತಿ ಬರೋಕ್ಕೆ ಶುರುವಾಯಿತು. ಸೊ ಅದರಿಂದ ಅದನ್ನು ಪ್ರಯೋಗ ಮಾಡಿದ್ದು ಹಂತದಲ್ಲೇ ಅದನ್ನು ನಿಲ್ಲಿಸಬೇಕಾಯಿತು. ನಾನು ಅದು ಕ್ವಾಲಿಟಿ ಕೊಬ್ಬರಿ ಬರ್ತಾ ಇಲ್ಲ ಅದರಲ್ಲಿ, ಅದಕ್ಕೋಸ್ಕರ ನಾನು ನಿಲ್ಲಿಸಬೇಕಾಯಿತು ಅದನ್ನ. ಸೊ ಮಾಯಿಶ್ಚರ್ ಜಾಸ್ತಿ ಇರುತ್ತೆ, ಹಾಗಾಗಿ ಸ್ವಲ್ಪ ತೊಂದರೆ ಆಗುತ್ತೆ ಕೊಬ್ಬರಿ ಆಗೋದು. ನಾನು 3 ಹಂತದಲ್ಲಿ ಮಾಡ್ತೀನಿ, ಅಂದರೆ ಒಂದು 750 750 750 3 ಹಂತದಲ್ಲಿ ನರ್ಸರಿನ ಮಾಡ್ತೀನಿ. ನಮ್ಮಲ್ಲಿ ಹೆಂಗೆ ಅಂತಂದರೆ 60 ವರ್ಷದ ಮರಗಳಿದೆ, ಆ ಕಾಯಿಗಳನ್ನ ಆದಷ್ಟು ನಾವು ಬೇರೆ ಅದನ್ನು ಒಟ್ಟುಗೂಡಿಸಿ ಬೇರೆ ಒಂದು ಗೋಡೌನ್ಗೆ ಸೈಡಲ್ಲಿ ಅದನ್ನ ಇಡ್ತೀವಿ. ತಿರುಗಾ ಅದರಲ್ಲಿ ಮೀಡಿಯಂ ಸೈಜ್ ಕಾಯಿಗಳನ್ನ ಸೆಲೆಕ್ಟ್ ಮಾಡಿ ಅದರ ಒಳಗಡೆ ಕಾಯಿ ತೂಕ ಇರಬೇಕು, ಆದರೆ ನೀರು ಕಡಿಮೆ ಇರಬೇಕು. ಆ ಕಾಯಿಗಳನ್ನ ಸಪ್ರೇಟ್ ಮಾಡಿ ನಮ್ಮಲ್ಲಿ ಅದಕ್ಕೆ ಅಂತಲೇ ಒಬ್ಬ ವ್ಯಕ್ತಿ ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಒಬ್ಬ ಇದ್ದಾನೆ, ಸೊ ಅವನು ಅದರಲ್ಲಿ ಸ್ಪೆಷಲಿಸ್ಟು. ಸೊ ಅದರಲ್ಲಿ ಅವನು ಸೆಲೆಕ್ಟ್ ಮಾಡಿ ಅದನ್ನು ಹಾಕ್ತಾನೆ. 40x40 ಒಂದು ಜಾಗದಲ್ಲಿ ಕೆಮ್ಮಣ್ಣು ಓಡಿಸಿ ಅದರೊಳಗಡೆ ಮರಳು ಹಾಕಿ ತುಂಬಿ ಇಟ್ಟಿದ್ದೀವಿ. ಮರಳು ಹಾಕಿರೋದ್ರಿಂದ ವಾಪಸ್ಸು ತೆಂಗಿನ ಸಸಿಗಳನ್ನ ಕೀಳಬೇಕಾದ್ರೆ ಭಾರಿ ಅನುಕೂಲವಾಗಿ ಸಸಿಗಳು ಅದರದ್ದು ಬೇರು ಡ್ಯಾಮೇಜ್ ಆಗದಲ್ಲೇ ಇದ್ದಂಗೆ ಸಸಿಗಳು ಸುಲಭವಾಗಿ ಆಚೆ ಬರುತ್ತದೆ. ನಮಗೆ ಬೇಕಾಗಿದ್ದು ಟೈಮಲ್ಲಿ ಒಂದು ಸ್ವಲ್ಪ ಸಗಣಿ ಗೊಬ್ಬರ ನಾವು ಅದ್ರ ಮೇಲೆ ಹಾಕಳ್ತೀವಿ. ಸಾಧಾರಣ ಮಟ್ಟಿಗೆ ನಮಗೆ ಮೇ ಜೂನಲ್ಲಿ ಒಂದು 750 ಹಾಕ್ತೀವಿ. ತಿರ್ಗಾ ಗೌರಿ ಹಬ್ಬದ ಟೈಮಲ್ಲಿ ಒಂದು 750 ಹಾಕ್ತೀವಿ. ದೀಪಾವಳಿ ಟೈಮಲ್ಲಿ ಒಂದು 750 ಹಾಕ್ತೀವಿ. ಸೊ ಯಾವುದೇ ರೈತರು ನಮ್ಮ ಹತ್ರ ಬಂದರು ಯಾವುದೇ ಟೈಮಲ್ಲಾದರೂ ಅವರಿಗೆ ಸಸಿ ಇರಬೇಕು. ಆದರೆ 2 ಬಾರಿಯಿಂದ ಕಡೆ ತನಕನೂ ಸಸಿಗಳು ಉಳಿತಾ ಇಲ್ಲ, ಎಲ್ಲ ಬೇಗ ಖಾಲಿಯಾಗಿದೆ. ಗೆಪ್ಪೆ ಸಸಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಮೊದಲು ಅದನ್ನ ಚೀಲಕ್ಕೆ ಹಾಕಿ ಚೀಲದಲ್ಲಿ 2 ವರ್ಷ ಬೆಳೆಸಿ ಮಾರ್ತಿದ್ದೆ. ಈಗ ತೆಂಗಿಗೆ ಸ್ವಲ್ಪ ರೇಟ್ ಚೆನ್ನಾಗಿರೋದ್ರಿಂದ ಎಲ್ಲರೂ ತೆಂಗು ಹಾಕ್ತಾ ಇರೋದ್ರಿಂದ ಎಲ್ಲ ಹಾಗೆ ಖಾಲಿ ಆಗ್ತಾ. ತೆಂಗು ಬೇರೆ ಬೆಳೆಗಳ ಹಾಗೆ ಕೊಯ್ಲು ಮಾಡಿದ ತಕ್ಷಣ ಮಾರುಕಟ್ಟೆಗೆ ಬಿಡಬೇಕು ಎಂಬ ಬೇಗ ಕೆಡುವ ಬೆಳೆಯಲ್ಲ. ತನ್ನ ನೈಸರ್ಗಿಕ ಸಂಸ್ಕರಣ ಗುಣದಿಂದ ತಿಂಗಳುಗಳ ಕಾಲ ಶೇಖರಿಸಿಡಬಹುದು. ಉತ್ತಮ ದರ ದೊರೆತಾಗ ಮಾರಾಟ ಮಾಡಬಹುದು. ಇಷ್ಟೇ ಅಲ್ಲದೆ ತೆಂಗನ್ನು ಸ್ವತಃ ರೈತರೇ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದರೆ ಇನ್ನೂ ಹೆಚ್ಚಿನ ಆದಾಯ ಗಳಿಸಬಹುದು ಎನ್ನುತ್ತಾರೆ ಯುವ ಉದ್ಯಮಿ HS ಹರೀಶ್. ಈ ವರ್ಜಿನ್ ಕೋಕೋನಟ್ ಆಯಿಲ್ ಹೇಗೆ ಬಂತು ಅಂದರೆ ಅದ್ರ ಮಹತ್ವ ಏನಕ್ಕೆ ಅಷ್ಟು ಇಂಪಾರ್ಟೆಂಟ್, ಅದರಲ್ಲಿ ಇರೋವಂಥ ಲ್ಯಾರಿಕ್ ಆ್ಯಸಿಡ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್, ಆ ಲ್ಯಾರಿಕ್ ಆ್ಯಸಿಡ್ ಅನ್ನೋದಿದೆಯಲ್ಲ ತುಂಬ ಇಂಪಾರ್ಟೆಂಟ್ ನಮಗೆ. ತಾಯಿ ಎದೆ ಹಾಲಲ್ಲಿ ಬಿಟ್ಟರೆ ತೆಂಗಿನ ಎಣ್ಣೆಯಲ್ಲಿ ಮಾತ್ರ ಇರೋದು ಅನ್ನೋದು ಒಂದು ರೂಢಿ ಇದೆ. ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಬರುತ್ತೆ, ಅದು ರೋಗ ನಿರೋಧಕ ಶಕ್ತಿಗಳನ್ನ ನಿಮಗೆ ಜಾಸ್ತಿ ಮಾಡುತ್ತೆ. ನೀವು ಎಷ್ಟು ಅದನ್ನು ಕನ್ಸ್ಯೂಮ್ ಮಾಡ್ತೀರಾ ಹೆಲ್ತ್ ಪರ್ಪಸ್ಗೆ ಅಷ್ಟು ನಿಮಗೆ ಒಳ್ಳೇದು ವರ್ಜಿನ್ ಕೋಕೋನಟ್ ಆಯಿಲ್. ನೀವು ಹೇಳ್ಬೋದು ಹಂಗಾರೆ ವರ್ಜಿನ್ ಕೋಕೋನಟ್ ಆಯಿಲ್ ಇಷ್ಟು ವರ್ಷ ಇರಲಿಲ್ಲ ಈಗಿಲ್ಲಿಂದ ಬಂತು ನಿಮಗೆ ಈ ಥರ ಎಲ್ಲ, ಬಟ್ ನಮ್ಮಲ್ಲಿ ಎಷ್ಟು ಚೆನ್ನಾಗಿ ಹಿರಿಯರು ಅಂದರೆ ಕಾಯಿಹಾಲನ್ನ ಹಿಂಡಿ ಅಡುಗೆ ಮಾಡ್ತಿದ್ರು. ಸೊ ನಾವೇನು ಮಾಡ್ತೀವಿ, ಅದಕ್ಕೆ ಏನು ಮಾಡ್ತೀವಿ, ಆ ತೆಂಗಿನ ಎಣ್ಣೆನ ತೆಗೆದು ನಿಮಗೆ ರೆಡಿ ಟು ಯೂಸಿಗೆ ಕೊಡ್ತೀವಿ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದರಲ್ಲಿ ಮಿರಾಕಲ್ ಆಗಲಿ ಆ ಮಾಯಿಶ್ಚರ್ ಕಂಟೆಂಟ್ ಎಕ್ಸಾಕ್ಟ್ ರೇಂಜಿಗೆ ತರದಿದೆಯಲ್ಲ ಅದೇ ದೊಡ್ಡ ಪ್ರೋಸೆಸ್. ಅದಕ್ಕೆ ಇಷ್ಟೆಲ್ಲ ಖರ್ಚು ಮಾಡ್ತೀವಿ ಮತ್ತೆ ಆ ಒಂದೇ ಒಂದು ಅದೊಂದು ಮಾಡೋ ಮೆಥಡ್ಗಳನ್ನ ನಾವು ತುಂಬಾ ಇಂಪಾರ್ಟೆಂಟ್. ಹೇಗೆ ಅಂದ್ರೆ ಮಾಮೂಲಿ ಹಂಚ್ ಮೇಲೆ ಹಾಕೊಂಡು ಉರಿಯೋದು, ತೆಂಗಿನಕಾಯಿನ ಪದೇ ಪದೇ ಕೈಯಲ್ಲಿ ಮುಟ್ಟಬಾರ್ದು. ತೆಂಗಿನಕಾಯಲ್ಲಿ ಇನ್ನೊಂದು ಕೆಟ್ಟ ಗುಣ ಇದೆ, ತೆಂಗಿನಕಾಯಿನ ತುರಿದ್ಬಿಟ್ಟು ಫ್ರೀಸಲ್ಲಿ ಇಟ್ಬಿಟ್ಟು ಪಕ್ಕದಲ್ಲಿ ಹಳಸ್ನೆಣ್ಣು ಅಥವಾ ಮಾವಿನ ಇಟ್ಟರೆ ಅದೇ ಸ್ಮೆಲ್ ತೆಂಗಿನಕಾಯಿ ಬಂದಿರುತ್ತೆ. ಸೊ ಮಾಡೋ ಪ್ರೋಸೆಸ್ ಅನ್ನ ಎಕ್ಸಾಕ್ಟ್ ಒಂದು ಕಂಟಿನ್ಯೂಸ್ ಮ್ಯಾನ್ಯುವಲ್ ಪ್ರೋಸೆಸ್ ಅಲ್ಲಿ ಮಾಡಬೇಕು. ನಮ್ದು ಪ್ರೋಸೆಸ್ ಹೇಗಾಗುತ್ತೆ ಅಂದ್ರೆ, ಫಸ್ಟ್ ತೆಂಗಿನಕಾಯಿನ ತರ್ತೀವಿ, ತೆಂಗಿನಕಾಯಿ ತಂದು ಸಿಪ್ಪೆನ ಸುಲಿದು ಒಂದು ವಾರ ಬಿಡ್ತೀವಿ ಸಿಪ್ಪೆನ. ಏನಕ್ಕೆ ಅಂದ್ರೆ ನಮ್ಮ ಮಿಷಿನರಿಸಲ್ಲಿ ಬೇರ್ಪಡ್ಬೇಕು, ಒಳಗಡೆ ಮತ್ತೆ ಆಚೆ ತೆಂಗಿನಕಾಯಿಗೂ ಚಿಪ್ಪಿಗೂ ಸ್ವಲ್ಪ ಬೇರ್ಪಡ್ಬೇಕು. ಆ ಬೇರ್ಪಟ್ಟಾಗ ತೆಂಗಿನಕಾಯಿ ನೀಟಾಗಿ ಈ ಕಿತ್ಲೆ ಅಂಡ್ ಸುಲ್ ಟೈಪಲ್ಲಿ ಬಾಲ್ ಬರುತ್ತೆ ಆಚೆ. ಆ ತೆಂಗಿನಕಾಯಿ ಬಾಲ್ ಒಳಗೆ ನೀರು ಹಾಗೆ ಇರುತ್ತೆ, ಆ ಕಪ್ಪನ್ನ ನಾವು ತೆಗಿತೀವಿ, ಅದನ್ನ ಟೆಸ್ಟಾ ರಿಮೂವ್ ಅಂತ ಕರಿತೀವಿ. ಅದಾದ್ರೆ ನೀಟಾಗಿ ವೈಟ್ ಬಾಲ್ ತರ ಬರುತ್ತೆ. ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿದ ನಂತರ ಮತ್ತೆ ಸೆಗ್ರಿಗೇಟ್ ಮಾಡ್ತಾರೆ. ಒಳಗೆ ಏನಾದರೂ ಕೆಟ್ಟೋಗಿರೋದಿದೆಯಾ ಅಥವಾ ಏನಾದರೂ ಆಗಿದೆಯಾ, ನೀವು ಮೊಳಕೆ ಹೊಡೆದಿರುತ್ತೆ ಒಂದೊಂದು ಟೈಮಲ್ಲಿ, ಅಥವಾ ಕಪ್ಪು ಬಂದಿರುತ್ತೆ, ಅಥವಾ ಈ ಸ್ಲಿಪ್ಪರಿ ಟೈಪಲ್ಲಿ ಆಗಿರುತ್ತದು, ಅದನ್ನೆಲ್ಲ ತೆಗಿತಾರೆ. ಯಾಕೆಂದ್ರೆ ಒಂದೊಂದು ಬ್ಯಾಚಲ್ಲು ಅದು ಏನಾದರೂ ಒಂಚೂರು ಹೋಯ್ತು ಅಂದರೆ ಇಡೀ ಟನ್ಸಲ್ಲಿ ಎಣ್ಣೆ ವೇಸ್ಟ್ ಆಗುತ್ತೆ, ಒಂದೇ ಒಂದು ಸಣ್ಣ ಒಂದು ಏನಾದರೂ ಸೇರ್ಕೊಂಡ್ರು ತಪ್ಪಾಗಿ. ಸೊ ಅದಾದ ನಂತರ ಏನು ಮಾಡ್ತೀವಿ, ಫೈನ್ ಪೌಡರ್ ಆಗಲಿಕ್ಕೆ ಒಂದು ಮಿಷಿನ್ ಬರುತ್ತೆ. ಆ ಮಿಷಿನಲ್ಲಿ ಫೈನ್ ಪೌಡ್ರ್ ಮಾಡಿ ನಾವು ನೀಟಾಗಿ ಟ್ರೇಗೆ ಹರಡ್ತೀವಿ, ಟ್ರೇಗೆ ಹಾಕಿ ಒಂದು ಬಾಕ್ಸ್ ಒಳಗೆ ತಳ್ತೀವಿ. ಅಲ್ಲಿ ಹೇಗಿರುತ್ತೆ ಅಂದರೆ ಟೆಂಪರೇಚರ್ ಬಂದು ಅದ್ರ ಮೇಲೆ 30-45 ಡಿಗ್ರಿ ಮೇಲೆ ಏರಬಾರ್ದು. ಅದ್ರ ಮೇಲೆ ಏರಿದ್ರೆ ಏನಾಗುತ್ತೆ ಅಂದ್ರೆ ಅದ್ರಲ್ಲಿರೋ ಆಂಟಿ ಆಕ್ಸಿಡೆಂಟ್ಸ್ ಪಾಲಿಫಿನ್ ಎಲ್ಲ ಪರ್ಸೆಂಟೇಜ್ ವೈಸ್ ಅಲ್ಲಿ ಕಮ್ಮಿ ಆಗ್ತಾ ಬರುತ್ತೆ, ಆಯಿಲ್ ಟೇಸ್ಟ್ ಚೇಂಜ್ ಆಗುತ್ತೆ, ಆಯಿಲ್ ಸ್ಮೆಲ್ ಚೇಂಜ್ ಆಗುತ್ತೆ. ಸೊ ಅದನ್ನ 2 ದಿನ ಹಾಗೆ ಏರ್ ಟೈಟ್ ಮಾಡಿರ್ತೀವಿ, ಒಂಚೂರು ಏರ್ ಗ್ಯಾಪ್ ಇರಬಾರ್ದು. ಆ ಏರ್ ಟೈಟ್ ಅಲ್ಲಿ ಇಟ್ಟಿನ ನಂತರ ಒಂದು ದಿನ ಎಲ್ಲ ಆಚೆ ತೆಗೆದು ಎಕ್ಸ್ಪೆಲ್ಲಿಂಗ್ ಮಿಷಿನ್ ಬರುತ್ತೆ. ಆ ಎಕ್ಸ್ಪೆಲ್ಲಿಂಗ್ ಮಿಷಿನಲ್ಲೂ ಎಷ್ಟು ಹುಷಾರಾಗಿ ಮಾಡಬೇಕು ಅಂದ್ರೆ ಆ ಟೆಂಪರೇಚರ್ ಜಾಸ್ತಿ ಆಗಬಾರ್ದು, 45-50 ಡಿಗ್ರಿ ಟೆಂಪರೇಚರ್ ರೈಸ್ ಆಗಬಾರ್ದು. ಆ ಟೆಂಪರೇಚರ್ಲೇ ಮೇಂಟೈನ್ ಮಾಡಿ ಆ ರೂಮ್ ಟೆಂಪರೇಚರ್ ಮೇಂಟೈನ್ ಮಾಡಿಕೊಂಡು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀವಿ. ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ ನಂತರ ಒಂದು 2-3 ಅವರ್ ಸೆಟಲ್ಮೆಂಟ್ ಬಿಡ್ತೀವಿ, ತಿಳಿ ತಿಳ್ಕೋಬೇಕು ಅಂತ. ಅದಾದ ನಂತರ ಫಿಲ್ಟರ್ ಮಾಡಿ ನಾವು ಆಯಿಲ್ನ ಪ್ಯಾಕ್ ಮಾಡ್ತೀವಿ. ಇಷ್ಟು ಪ್ರೋಸೆಸ್ ಏನು ಕೇಳಿದೆ ಅಂದ್ರೆ, ಈಗ ಹೇಳಿದೆ ಇದಕ್ಕಿಂತ ಮುಂಚೆ ಇಲ್ಲ ನಾವು ಟ್ರೆಡಿಷನಲ್ ಮೆಥಡ್ ಫಾಲೋ ಮಾಡ್ತೀವಿ. ಇಷ್ಟಲ್ದಲ್ಲೇ ನೀವು ಮನೇಲೂ ಮಾಡ್ಕೊಬಹುದು. ಒಂದು 10-15 ತೆಂಗಿನಕಾಯಿಗಳನ್ನ ತಗೋಬೇಕು, ತೆಂಗಿನಕಾಯಿಗಳನ್ನ ತಗೊಂಡು ಆ ಹಾಲನ್ನ ಹಿಂಡಿ ಕುದಿಸಿ ಒಂದು ಪ್ರೋಸೆಸ್ ಅಲ್ಲಿ ತೆಗಿತಾರೆ. ಆ ಹಾಲನ್ನ ಹಿಂಡಿ ಮತ್ತೆ ಒಂದು ರೂಮ್ ಟೆಂಪರೇಚರ್ಗೆ ಇಟ್ಟು ಅದನ್ನ ಫರ್ಮೆಂಟೇಷನ್ ಆಗಿ ಬಿಡ್ತಾರೆ ಸ್ವಲ್ಪ ದಿನ. ಆ ಲೇಯರ್ ವೈಸ್ ಅಲ್ಲಿ ಸಪರೇಟ್ ಮಾಡಿ ತಗೊಳ್ಳೋ ಅಷ್ಟು ಮೆಥಡ್ಗಳಿದೆ. ತೆಂಗಿಗೆ ಬೆಲೆ ಸಿಕ್ಕಿಲ್ಲ, ಎಳ್ನೀರು ಗುಂಡೆ ಮಾಡಿದ್ರು ದುಡ್ಡಿದೆ ಸರ್. ಇವತ್ತು ಬರೀ ಕ್ರಷ್ ಮಾಡಿ ಪೌಡರ್ ಮಾಡೋ ಅಷ್ಟು ಬಿಸ್ನೆಸ್ ಇದೆ ಬೆಂಗಳೂರಲ್ಲಿ. ಎಳ್ನೀರು ಕುಡಿದು ಬಿಸಾಕ್ ಹೋಗ್ತಾರೆ. ಆ ಎಳ್ನೀರು ಮಾರೋನು ಆ ಗುಂಡೆಗಳನ್ನ ತಗೊಂಡೋದಕ್ಕೆ 400 ರೂಪಾಯಿ ಕೊಡ್ತಾರೆ. ಅದನ್ನ ತಗೊಂಡು ಅವನ್ನೆಲ್ಲೋ ಆಚೆ ಸುರಿದ್ಬಿಟ್ಟು ಬರ್ತಾರೆ. ನೀವು ಇಷ್ಟೆಲ್ಲ ತೆಂಗಿಗೆ ಅದಾಕ್ಬೇಕು ಇದಾಕ್ಬೇಕು ಅಂತ ಎಲ್ಲ ಕೇಳ್ತೀರಿ. ಆ ಬರೀ ಆ ಬುರುಡೆಗಳನ್ನ ಕಲೆಕ್ಟ್ ಮಾಡಿ ಸಬ್ಸಿಡಿ ನಿಮ್ಗೆ ಒಂದು ಮಿಷಿನ್ ಕೊಡ್ತಾರೆ, ಕ್ರಷಿಂಗ್ ಮಿಷಿನ್, ಪೌಡರ್ ಕ್ರಷಿಂಗ್ ಮಿಷಿನ್ಗಳು. ಅದನ್ನ ಕ್ರಷ್ ಮಾಡಿ ನೀವೇ 100 ರೂಪಾಯಿ ಕೊಟ್ಬಿಡು, ಒಂದೊಂದು ಬ್ಯಾಸ್ಕೆಟ್ ಕೊಟ್ಬಿಡಿ ಸರ್, ಒಂದೊಂದು ಡ್ರಮ್, ಒಂದೊಂದು ಚೀಲ ಕೊಡಿ. ಆ ಚೀಲಗಳನ್ನ ಎಲ್ಲೆಲ್ಲ ಸುತ್ತೋಗಬಹುದು, ಒಬ್ಬ ಟ್ರಾಕ್ಟರ್ ಒಬ್ಬ ಕೆಲಸ ಕೊಟ್ಟಾಗ ಆ ಗುಂಡೆಗಳನ್ನ ತಂದು ಕ್ರಷ್ ಮಾಡಿ ಪೌಡರ್ ಮಾಡಿದ್ರೆ ಅದನ್ನ ಹಾಕಿದ್ರೆ 3 ತಿಂಗಳಿಗೆ ಒಳ್ಳೆ ಮೆನ್ಯೂರ್ ಆಗೋಯ್ತು, ನ್ಯಾಚುರಲ್ ಮೆನ್ಯೂರ್ ಆಗೋಯ್ತು. ಆಯಾ ಮರದ್ದು ಆ ವೇಸ್ಟ್ ಏನು ಕೆಳಗಡೆ ಬಿದ್ದು ಅದ್ರ ಕೆಳಗಡೆ ಗೊಬ್ಬರ ಆಗುತ್ತೆ ಅದೇ ಸಾಕು. ತೆಂಗಿನ ಕಾಯರ್ಗೆ ಇವತ್ತು ಜರ್ಮನಿ USAಗಳಲ್ಲಿ ಅಷ್ಟು ಡಿಮ್ಯಾಂಡ್ ಬಂದಿದೆ. ನೀವು SEO ಬೇಡಿ ಬೇಡ ಅಂತ ಕಾಯಿ ಸಿಪ್ಪೆ ನಮ್ಮ ಒಲೆ ಉರಿ ಆಗ್ತಿರಲ್ಲ, ಇದು ಅವ್ರಿಗೆ ಅಷ್ಟು ಡಿಮ್ಯಾಂಡ್ ಬಂದಿದೆ. ಅದರಲ್ಲಿ ಕಾಯರ್ ಪಿತ್ಗಳನ್ನ ಮಾಡಿ ಕಾಯರೊಳದಲ್ಲಿ ಗಿಡಗಳನ್ನ ಬೆಳೆಯೋಕೆ ಶುರು ಮಾಡಿದ್ದಾರೆ. ತೆಂಗಿನ ಎಣ್ಣೆ ಮಾತ್ರ ಅಲ್ಲ, ತೆಂಗಿನ ಎಣ್ಣೆ ಅದರಲ್ಲಿ ಜಸ್ಟ್ 2% ಅಷ್ಟೇ, ಗರಿಗೆ ಎಷ್ಟು ಡಿಮ್ಯಾಂಡ್ ಇದೆ. ತಮಿಳ್ನಾಡಲ್ಲಿ ಒಬ್ರು ಇಂಡಸ್ಟ್ರಿನೇ ಮಾಡಿದ್ದಾರೆ, ಪೊರ್ಕೆ ಇಂಡಸ್ಟ್ರಿ, ಬರೀ ಗರಿಗಳನ್ನ. ಅದು ಏನು ಡಿಸೇಬಲ್ಡ್ ವುಮೆನ್ಸ್, ಏಜ್ ಆಗಿರೋರು, ಯಾಕೆ ಏಜ್ ಆಗಿರೋರು ಮನೇಲಿ ನಮ್ಮ ಜನಗಳಿಗೆ ಹಿಂಸೆ, ಪಾಪ ಅಂಥವ್ರಿಗೆ ಇವತ್ತು ಆ ಕೆಲಸಗಳನ್ನ ಮಾಡ್ತಿದ್ದಾರೆ. ಸಣ್ಣ ಸಣ್ಣದ್ರಲ್ಲೂ ಅಗ್ರಿಕಲ್ಚರ್ ಅಲ್ಲಿ ದುಡ್ಡಿದೆ. ಬರೀ ತೆಂಗಿನೆಣ್ಣೆ ಮಾತ್ರ ಅಲ್ಲ, ನಾವು ಉಡುಗೆ ನೀರು ಬರುತ್ತಲ್ಲ, ಉಳಿದ ನೀರು ಅದರಲ್ಲಿ ನ್ಯಾಚುರಲ್ ವಿನೆಗರ್ ಮಾಡ್ಬೋದು. ನೀವೇನು ಇವತ್ತು ಆಚೆ ಗೋಬಿ ಮಂಚೂರಿ ತಿನ್ಬೇಕಾರೆ ಈ ವಿನೆಗರ್ ಹಾಕ್ಬಿಟ್ಟು ಕೊಡ್ತಾರಲ್ಲ, ನೋಡಿ ಆ ಗೋಬಿ ಬಾಟ್ಲ್ ಇಸ್ಕೊಂಡು ನೋಡಿ, ಸಿಂಥೆಟಿಕ್ ವಿನೆಗರ್ ಅಂತ ಮೆನ್ಷನ್ ಮಾಡಿದ್ರು. ತೆಂಗಿನಲ್ಲಿ ವೇಸ್ಟ್ ಆಗ್ತಾರೆ ಪ್ರಾಡಕ್ಟ್ ಒಂದೂ ಇಲ್ಲ ನಾವು ಮಾಡೋದ್ರಲ್ಲಿ. ಕಾಯಿ ಸಿಪ್ಪೆನ ಬಂದು ತಗೊಂಡೋಗ್ತಾರೆ, ಚಿಪ್ಪನ್ನ ಬಂದು ತಗೊಂಡೋಗ್ತಾರೆ, ನೀರನ್ನ ವಿನೆಗರ್ ಮಾಡಿದ್ರೆ ತಗೊಂಡೋಗ್ತಾರೆ. ಆ ಉಳಿದಿರ ಅದು ಚಿಪ್ಪಿಂದ ಎಣ್ಣೆ ತೆಗಿತಾರೆ, ಅದಕ್ಕಿನ್ನ ಕಾಸ್ಟ್ಲಿ. ತೆಂಗಿನ ಎಣ್ಣೆ ಒರಿಜಿನ್ ಕೊಕೊನಟ್ ಆಯಿಲ್ಕಿಂತ ಚಿಪ್ಪಲ್ ಆಯಿಲ್ ಎಕ್ಸ್ಪೆಕ್ಟ್ ಮಾಡೋದು ಇನ್ನ ಜಾಸ್ತಿ. ಇವತ್ತು ಈಗ ಯಾವುದೋ ರಿಸರ್ಚ್ ನಡೀತಾ ಇದೆ ಮೈಸೂರಲ್ಲಿ, ಆ ತೆಂಗಿನ ಚಿಪ್ಪಲ್ಲಿ ಕಿಟಕಿ ಬಾಗಿಲುಗಳನ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ತಿದ್ದಾರೆ. ಸೊ ತೆಂಗನ್ನ ದಯವಿಟ್ಟು ಅಸಡ್ಡೆ ಹಾಕಿ ಕಾಣ್ಬಿಡಿ, ಎಷ್ಟಾತ ಅಷ್ಟು ಬೆಳೆಸಿ. ತೆಂಗು ಬೇರಿನಿಂದ ನಾರಿನವರೆಗೂ ಉಪಯುಕ್ತ. ಅದರಲ್ಲೂ ತೆಂಗಿನಕಾಯಿಯನ್ನು ಸುಲಿದು ತೆಗೆದ ಸಿಪ್ಪೆಯನ್ನು ಹದ ಮಾಡಿ ನಾರನ್ನು ಹೊಸೆದು ಹೆಣೆದು ಹಗ್ಗ ಹುರಿಗಳನ್ನು ತಯಾರಿಸಬಹುದು. ನಮ್ಮ ರೈತರು ತಮ್ಮ ಕೃಷಿ ಚಟುವಟಿಕೆಗೆ ಹಾಗೂ ಗೃಹೋಪಯೋಗಕ್ಕೆ ಈ ರೀತಿಯ ಉತ್ಪನ್ನಗಳನ್ನು ತಾವೇ ತಯಾರಿಸಿಕೊಳ್ಳುತ್ತಾರೆ. ಇತ್ತೀಚೆಗಂತೂ ತೆಂಗಿನ ನಾರಿನಿಂದ ತಯಾರಿಸಿದ ಉತ್ಪನ್ನಗಳು ಉದ್ಯಮ ರೂಪವನ್ನೇ ಪಡೆದುಕೊಂಡಿದೆ. ಹಾಸಿಗೆಯ ತಯಾರಿಕೆಯಲ್ಲಿ, ಕುರ್ಚಿ ಸೋಫಾ ಸೆಟ್ಗಳಲ್ಲಿ ಕುಷನ್ಗಳಾಗಿ ಬಳಸುತ್ತಾರೆ. ಧ್ವನಿಗ್ರಹಣ ಸ್ಟುಡಿಯೋಗಳಲ್ಲಿ ಪ್ರತಿಧ್ವನಿ ಗ್ರಾಹಕಗಳಾಗಿ ಅಳವಡಿಸುತ್ತಾರೆ. ನೆಲಹಾಸು, ಕಾಲುವರಸುಗಳು ವಿವಿಧ ಅಲಂಕಾರಿಕ ವಸ್ತುಗಳಾಗಿ, ಮಕ್ಕಳ ಆಟಿಕೆಗಳಾಗಿ, ಬಗೆ ಬಗೆಯ ಉಪಯುಕ್ತ ಉತ್ಪನ್ನಗಳಾಗಿ ತಯಾರಿಸಲು ತೆಂಗಿನ ನಾರನ್ನು ಬಳಸುತ್ತಾರೆ. ಇದರ ಮೂಲಕ ರೈತರಿಗೂ ಉತ್ತಮ ಆದಾಯ ದೊರಕಿದ್ದು, ಸ್ವ ಉದ್ಯೋಗ ನಡೆಸುವ ನಿರುದ್ಯೋಗಿಗಳಿಗೆ ಕೆಲಸ ದೊರಕಿದಂತಾಗಿದೆ. ಹೆಣ್ಣು ಮಕ್ಕಳು ಋತುಮತಿಯರಾದಾಗ ಕೊಬ್ಬರಿ ಬೆಲ್ಲವನ್ನು ನೀಡುವುದು ವಾಡಿಕೆ. ಸಂಕ್ರಾಂತಿಯಲ್ಲೂ ಎಳ್ಳು ಬೆಲ್ಲದ ಜೊತೆ ಕೊಬ್ಬರಿಯನ್ನು ಬೆರೆಸುವುದನ್ನು ಮರೆಯುವುದಿಲ್ಲ. ಕೊಬ್ಬರಿ ಎಣ್ಣೆಯನ್ನು ಸೇವಿಸುವ ಪ್ರದೇಶದ ಜನರು ತುಂಬಾ ಬುದ್ಧಿವಂತರು ಎಂಬುದು ಕೂಡ ರೂಢಿಯಲ್ಲಿದೆ. ನಮ್ಮ ದಿನನಿತ್ಯದ ಖಾದ್ಯಗಳ ಜೊತೆ ಸೇರಿಸಿ ನಾವು ತೆಂಗಿನಕಾಯಿಯನ್ನು ಸೇವಿಸುತ್ತೇವೆ. ಇದಕ್ಕೆಲ್ಲ ಕಾರಣ ಇದರಲ್ಲಿರುವ ಆಯುರ್ವೇದ ಅಂಶಗಳೇ ಎನ್ನುತ್ತಾರೆ ಮೈಸೂರಿನ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಗಜಾನನ ಹೆಗಡೆ ಅವರು. ತೆಂಗಿನಕಾಯಿ ಅಥವಾ ಶ್ರೀಫಲದ ಉಪಯೋಗಗಳನ್ನು ನಾವು ನೋಡಿದಾಗ, ಇದರಲ್ಲಿ ಪುಷ್ಪವನ್ನು ಉಪಯೋಗಿಸ್ತೇವೆ, ಫಲಮಜ್ಜ ಅಂದರೆ ತೆಂಗಿನ ತುರಿ ಅದನ್ನು ಉಪಯೋಗಿಸ್ತೇವೆ, ತೆಂಗಿನ ಎಣ್ಣೆಯನ್ನು ಉಪಯೋಗಿಸ್ತೇವೆ, ಆಮೇಲೆ ತೆಂಗಿನ ನೀರನ್ನು ಉಪಯೋಗಿಸ್ತೀವಿ, ಎಳನೀರು ಅಂತ ಹೇಳ್ತೀವಿ. ಕೋಕೋನಟ್ ಶುಗರ್ ಅಂತಾನೂ ಬರ್ತಾ ಇದೆ, ಕೋಕೋನಟ್ ಫ್ಲೋರ್ ಅಂತಾನೂ ಬರ್ತಾ ಇದೆ. ಪುಷ್ಪದ ಉಪಯೋಗವನ್ನು ಆಯುರ್ವೇದದಲ್ಲಿ ತೆಗೆದು ನೋಡಿದಾಗ ಇದು ರಕ್ತ ಪಿತ್ತವನ್ನು ಹರಣ ಮಾಡುವಂಥದ್ದು, ಅಂದರೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗೆ ನಾವು ಪುಷ್ಪವನ್ನು ಉಪಯೋಗಿಸ್ಬೋದು. ತೆಂಗಿನ ಹೂವು ಮತ್ತು ಇದು ಪ್ರಮೇಹದಲ್ಲಿ ಅಂದರೆ ಡಯಾಬಿಟಿಸ್ ಮೆಲಿಟಸಲ್ಲೂ ಈ ತೆಂಗಿನ ಹೂವನ್ನು ಉಪಯೋಗಿಸ್ಬೋದು. ರಕ್ತಾತಿಸಾರದಲ್ಲಿ ಇದನ್ನು ಉಪಯೋಗಿಸ್ಬೋದು. ಮತ್ತು ಈ ತೆಂಗಿನ ಹೂವನ್ನು ವಿಶೇಷವಾಗಿ ಯವಕ್ಷಾರ ಅನ್ನುವ ಇನ್ನೊಂದು ಔಷಧಗಳ ಜೊತೆಗೆ ಸೇರಿಸಿದಾಗ ಮೂತ್ರದಲ್ಲಾಗುವಂಥ ಕಲ್ಲುಗಳಿಗೂ ಗುಣ ಮಾಡೋಕ್ಕೆ ಈ ತೆಂಗಿನ ಹೂವು ಉಪಯೋಗ ಆಗುತ್ತೆ. ಮತ್ತೊಂದು ವಿಶೇಷವಾದಂಥ ಉಪಯೋಗ, ತೆಂಗಿನ ಹೂವು ಸುಮಾರು 5ನೇ ತಿಂಗಳಲ್ಲಿ ಗರ್ಭಿಣಿ ಇದ್ದಾಗ ತೆಂಗಿನ ಹೂವಿನ ಹಾಲನ್ನು ತಯಾರಿ ಮಾಡಿ ಅದರ ಜೊತೆಗೆ ಕೆಲವು ಬಾದಾಮಿ ಇತ್ಯಾದಿ ಡ್ರೈ ಫ್ರೂಟ್ಸ್ಗಳನ್ನು ಸೇರಿಸಿ ಕೊಡೋದ್ರಿಂದ ಆರೋಗ್ಯವಂತ ಮಗು ಮತ್ತು ಮಗುವಿಗೆ ಒಳ್ಳೆ ಬಣ್ಣ ಬರುತ್ತೆ ಅನ್ನೋದನ್ನು ಕೂಡ ಪ್ರಾಕ್ಟೀಸ್ನಲ್ಲಿ ನಾವು ಕಂಡುಕೊಂಡಿದ್ದೀವಿ. ತೆಂಗಿನ ಮಜ್ಜ ಅಂತ ನಾವೇನು ಹೇಳ್ತೀವಿ ಅಂದರೆ ತೆಂಗಿನ ತುರಿ, ಇದು ಕೂಡ ಆಯುರ್ವೇದದಲ್ಲಿ ಇದು ಮಧುರ ರಸಪ್ರಧಾನ, ಮಧುರ ವಿಪಾಕ. ಮಧುರ ವಿಪಾಕ ಅಂದರೆ ಒಂದು ಸಲ ಡೈಜೆಷನ್ ಆಗಿ ನಂತರದಲ್ಲಿ ಅದಕ್ಕೆ ಬರುವಂಥ ಒಂದು ರಸ ಏನಿದೆ ಅದು ಮಧುರ ವಿಪಾಕ ಅಂತ. ಇದು ವಾತ ಮತ್ತು ಪಿತ್ತಶಮನ, ಇದು ಶುಕ್ರವನ್ನು ಹೆಚ್ಚಿಗೆ ಮಾಡುತ್ತೆ, ವೃಷ್ಯ ಅಂದರೆ ವೀರ್ಯವನ್ನು ಜಾಸ್ತಿ ಮಾಡುತ್ತೆ, ಶರೀರದ ಬಾಡಿ ವೇಟನ್ನು ಹೆಚ್ಚಿಗೆ ಮಾಡ್ಬೋದು, ಮತ್ತು ಬಲ ಸ್ಟ್ರೆಂಗ್ತ್ ಮತ್ತು ಇಮ್ಯುನಿಟಿಯನ್ನು ಜಾಸ್ತಿ ಮಾಡುತ್ತೆ. ಈಗ ಇಮ್ಯುನಿಟಿಯನ್ನು ಯಾಕೆ ಜಾಸ್ತಿ ಮಾಡ್ಬೋದು ಅಂತ ನಾವು ನೋಡಿದ್ರೆ ವೈಜ್ಞಾನಿಕವಾಗಿ ನೋಡಿದ್ರೆ ಇದರಲ್ಲಿ ಜಿಂಕ್ನ ಅಂಶ ಇದೆ ಹಾಗೂ ಶರೀರದ ಸಾರ್ವ ದೈಹಿಕ ಬಲವನ್ನು ಹೆಚ್ಚಿಗೆ ಮಾಡೋದ್ರಿಂದ ಶರೀರ ಬಲ ಮತ್ತು ಈ ಇಮ್ಯುನಿಟಿ ಒಂದಕ್ಕೊಂದು ಪೂರಕವಾಗಿರುವಂಥ ಅಂಶಗಳು. ಖಂಡಿತವಾಗಿಯೂ ನಮ್ಮಲ್ಲಿ ಈಗ 1 ಕಪ್ ಕಾಯಿತುರಿಗೆ ಅದು 283 ಕ್ಯಾಲೋರಿ ಕೊಡುತ್ತೆ, 3 ಗ್ರಾಂ ಪ್ರೋಟೀನ್ಸ್ ಇದೆ, 10 ಗ್ರಾಂ ಕಾರ್ಬೋಹೈಡ್ರೇಟ್ಸ್ ಇದೆ, 27 ಗ್ರಾಂ ಫ್ಯಾಟ್ಸ್ ಇದೆ, 5 ಗ್ರಾಂ ಶುಗರ್ ಇದೆ, 7 ಗ್ರಾಂ ಫೈಬರ್ಸ್ ಇದೆ, ಮ್ಯಾಂಗನೀಸ್ ಇದೆ, ಕಾಪರ್ ಇದೆ. ಈ ಕಾಪರ್ ಏನಕ್ಕೆ ಬೇಕು ಅಂತ ನಾವು ನೋಡಿದ್ರೆ ಎಲುಬಿನ ಬೆಳವಣಿಗೆಗೆ ಮತ್ತು ಹೃದಯದ ಆರೋಗ್ಯಕ್ಕೆ ಈ ಕಾಪರ್ನ ಅಂಶ ಬೇಕಾಗುತ್ತೆ. ಇನ್ನೂ ಫಾಸ್ಫರಸ್ಸು, ಪೊಟ್ಯಾಸಿಯಮ್ಮು ಇತ್ಯಾದಿಗಳು ಇದರಲ್ಲಿ ಇದೆ. ವಿಶೇಷವಾಗಿ ತೆಂಗಿನ ತುರಿಯಲ್ಲಿರುವಂತಹ ಫ್ಯಾಟು, ನಮ್ಮಲ್ಲಿರುವಂತಹ ಈ ಆರೋಗ್ಯಕರವಾದಂತಹ ಫ್ಯಾಟ್ ಏನಿದೆ ಕೊಬ್ಬಿನಂಶ, ಅದನ್ನು ಹೆಚ್ಚಿಗೆ ಮಾಡುವಂಥದ್ದು, ಈಗ ರಕ್ತನಾಳಗಳಲ್ಲಿ ಬ್ಲಾಕ್ ಮಾಡುವಂಥದ್ದು ಅಥವಾ ತಡೆಯನ್ನುಂಟು ಮಾಡುವಂತಹ ಕೊಬ್ಬನ್ನು ಕಡಿಮೆ ಮಾಡುವಂಥ ಗುಣ ಕಾಯಿತುರಿಯಲ್ಲಿ ಇದೆ ಅನ್ನೋದು ಇವತ್ತು ಕಂಡುಬರ್ತಾ ಇದೆ. ಸುಮಾರು 1/3 ಜಗತ್ತಿನ ಜನಗಳು ಇದನ್ನು ನ್ಯೂಟ್ರಿಯಂಟ್ಸ್ ಆಗಿ ಅಂದರೆ ಆಹಾರದ ಪೌಷ್ಟಿಕಾಂಶವಾಗಿ ಮತ್ತು ವ್ಯಾಪಾರಕ್ಕಾಗಿ ಉಪಯೋಗಿಸ್ತಾ ಇದ್ದಾರೆ. ತೆಂಗು ಅಂದರೆ ಇದರ ಕಲ್ಪವೃಕ್ಷ ಅನ್ನೋ ಪದಕ್ಕೆ ನಾವು ಅರ್ಥವನ್ನು ಕಂಡುಕೊಳ್ಬೋದು. ತೆಂಗಿನ ಎಣ್ಣೆ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಇದು ನೋಡಿ ಆಯುರ್ವೇದದಲ್ಲಿ ಹೇಳುವಂಥ ಗುಣಗಳನ್ನು ನಾವು ನೋಡಿದ್ರೆ ಇದು ಮಧುರ ಸಿಹಿ, ಇದು ಕೂಡ ಶರೀರದ ತೂಕವನ್ನು ಹೆಚ್ಚಿಗೆ ಮಾಡುವಂಥದ್ದು, ಕೂದಲುಗಳಿಗೆ ಆದಂಥದ್ದು, ಹಲ್ಲುಗಳಿಗೆ ಹಿತಕರುವಂಥದ್ದು ಮತ್ತು ಪಿತ್ತ ಮತ್ತು ವಾತವನ್ನು ಕಡಿಮೆ ಮಾಡುವಂಥದ್ದು ಅನ್ನೋದು ಕೊಬ್ಬರಿ ಎಣ್ಣೆಯ ಗುಣ ಇದೆ. ರಕ್ತದ ಸಂಚಾರಕ್ಕೆ ತಡೆ ಮಾಡುವಂಥ ಗುಣ ಇರ್ಬೋದು ಅನ್ನೋ ಒಂದು ಕಲ್ಪನೆ ಮೊದಲಿತ್ತು. ಆದ್ದರಿಂದ ನಮ್ಮ ಜನಗಳು ಈ ತೆಂಗಿನೆಣ್ಣೆ ಯೂಸ್ ಮಾಡೋದನ್ನು ಕಡಿಮೆ ಮಾಡಿದ್ರು. ಆದರೆ ಇವತ್ತು ಅದರಲ್ಲಿರುವಂತಹ ರಾಸಾಯನಿಕಗಳನ್ನು ನಾವು ಗಮನಿಸಿದಾಗ ತೆಂಗಿನ ಎಣ್ಣೆ ಹೃದಯ ಅಂದರೆ ಹೃದಯಕ್ಕೂ ಕೂಡ ಅಪಾಯಕಾರಿ ಅಲ್ಲ. ಯಾವುದೇ ಆಹಾರ ಪದಾರ್ಥ ಇರ್ಬೋದು, ಯಾವುದೇ ಖಾದ್ಯಗಳಿರ್ಬೋದು, ಅದನ್ನು ಹಿತಮಿತವಾಗಿ ಬಳಸಬೇಕು. ಯಾರ ಶರೀರಕ್ಕೆ ಯಾವುದು ಅವಶ್ಯಕತೆ ಇದೆ, ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನು ಅರಿತು ಬಳಸಬೇಕು ಅನ್ನೋದನ್ನು ಮಾತ್ರ ಯಾರೂ ಮರೆಯುವಂತಿಲ್ಲ. ಖಂಡಿತವಾಗಿಯೂ ಶರೀರದ ಒಂದು ತೇವಾಂಶವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಮಾಯಿಶ್ಚರಿಂಗ್ ಅಂತ ಏನು ಹೇಳ್ತಾರೆ ಸ್ಕಿನ್, ಇದು ಕೂಡ ತ್ವಚೆಯ ಮಾಯಿಶ್ಚರಿಂಗ್ ಉಳಿಸ್ಬೇಕು ಅಂತಾದರೆ ಇದು ತೆಂಗಿನ ಎಣ್ಣೆ ಅವಶ್ಯಕವಾಗಿದೆ. ಮತ್ತೊಂದು ಇದರಲ್ಲಿ ಏನು ವಿಶೇಷ ಅಂದರೆ ಲಾರಿಕ್ ಆ್ಯಸಿಡ್ ಅನ್ನುವಂಥ ಒಂದು ಅಂಶ ತೆಂಗಿನ ಎಣ್ಣೆಯಲ್ಲಿ ಇರೋದ್ರಿಂದ ಇದು ಆ್ಯಂಟಿ ಇನ್ಫೆಕ್ಟಿವ್ ಆಗಿ ವೈರಲ್ ಇನ್ಫೆಕ್ಷನ್ಗಳನ್ನು ಕೂಡ ತಡೆಯುವಂಥ ಶಕ್ತಿಯನ್ನು ಹೊಂದಿದೆ. ಈ ತೆಂಗಿನ ಎಣ್ಣೆಯಲ್ಲಿ ವಿಟಮಿನ್ B3 ಮತ್ತು B2 ವಿಟಮಿನ್ಗಳಿದೆ, ಖನಿಜಗಳಿದೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಇದನ್ನು ಮದರ್ ಆಫ್ ಆಲ್ ಆಯಿಲ್ಸ್ ಅಂತ ಈ ವರ್ಜಿನ್ ಕೊಕೊನಟ್ ಆಯಿಲ್ ಅಂತ ಹೇಳ್ತಾರೆ. ಹಾಗಾಗಿ ಇದರ ಉಪಯೋಗ ಹೆಚ್ಚು ವ್ಯಾಪಕವಾಗಿದೆ, ಹೆಚ್ಚು ಅನುಕೂಲಕರವಾಗಿದೆ. ಈ ತೆಂಗನ್ನು ನಾವು ಔಷಧ ರೂಪದಲ್ಲಿ ಆಹಾರ ರೂಪದಲ್ಲಿ ಬಹಳ ಸಾಮಾನ್ಯವಾಗಿ ಉಪಯೋಗಿಸುವಂತಹದ್ದು ನಮಗೆ ಕಂಡುಬರ್ತಾ ಇದೆ. ತೆಂಗಿನ ನೀರು ಅಥವಾ ಎಳೆನೀರು, ಈ ಎಳೆಯಾಗಿರುವಂತಹ ತೆಂಗಿನ ನೀರು ತುಂಬ ಆರೋಗ್ಯಪೂರ್ಣವಾದದ್ದು. 94% ಜಲೀಯಾಂಶ ಇದೆ. ಮತ್ತು ಈ ಎಳನೀರಲ್ಲಿ ಎಲೆಕ್ಟ್ರೋಲೈಟ್ಸ್ ಅಂತ ನಾವೇನು ಹೇಳ್ತೀವಿ, ಈಗ ಸೋಡಿಯಂ ಇರ್ಬೋದು, ಕಾಪರ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಮ್ಯಾಂಗನೀಸ್ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಈ ಥರದ್ದೆಲ್ಲ ಎಲೆಕ್ಟ್ರೋಲೈಟ್ಸ್ಗಳಿಂದ ಇದು ತುಂಬಿದೆ. ಅಲ್ಲದೇ ಬಿ ವಿಟಮಿನ್ಸು, ಅಮೈನೋ ಆ್ಯಸಿಡ್ಸು ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ನಾವೇನು ಹೇಳ್ತೀವಿ, ಅವು ಎಲ್ಲದರಿಂದ ಸಮೃದ್ಧವಾಗಿರೋದ್ರಿಂದ ಇದು ಆರೋಗ್ಯಕ್ಕೆ ಅತ್ಯಂತ ಅನುಕೂಲಕರವಾದದ್ದು. ಇದನ್ನು ಆಯುರ್ವೇದದಲ್ಲಿ ಇದನ್ನು ಹೃದಯ ಅಂತ ಹೇಳಿದೆ, ಅಂದರೆ ಹೃದಯಕ್ಕೆ ಹಿತಕರವಾದದ್ದು ಇದು ಅಂತ. ಅದಲ್ಲದೇ ಈ ಎಳನೀರನ್ನು ನಿತ್ಯವೂ ಉಪಯೋಗಿಸೋದ್ರಿಂದ ಸಿಸ್ಟೋಲಿಕ್ ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ ಅನ್ನುವಂಥ ಒಂದು ಅಬ್ಸರ್ವೇಷನ್ ಕೂಡ ಇವತ್ತು ನಮಗೆ ಕಂಡು ಬಂದಿದೆ. ಆದ್ದರಿಂದ ಈ ಎಳನೀರಿಂದ ನಮಗೆ ತೃಷ್ಣ ದಾಹ ಕಡಿಮೆ ಆಗುತ್ತೆ, ರಕ್ತಶೋಧಕ ಆಗುತ್ತೆ, ಪಿತ್ತಜ ಜ್ವರ ಇದ್ದಾಗ ನಮಗೆ ಇದು ಕೋಕೋನಟ್ ಆಯಿಲ್ ಆಸರೆ ಆಗುತ್ತೆ. ಹಾಗಾಗಿ ಇದು ತುಂಬ ಉಪಯುಕ್ತವಾದಂಥ ಎಲ್ಲ ಎಲೆಕ್ಟ್ರೋಲೈಟ್ಸಿಂದ ಕೂಡಿದಂಥ ಒಂದು ಪಾನೀಯವಾಗಿದೆ. ತೆಂಗಿನ ಉಪಯುಕ್ತತೆ ಒಂದೆರಡಲ್ಲ. ತೆಂಗಿನ ಗರಿಗಳನ್ನು ಮನೆಗಳ ಚಾವಣಿಗಳಾಗಿ ಬಳಸುತ್ತೇವೆ. ತಳಿರು ತೋರಣ ಹಸಿರು ಚಪ್ಪರ ಎಂದರೆ ಅದು ತೆಂಗಿನ ಗರಿಗಳಿಂದ ಹೆಣೆದ ಚಪ್ಪರವೆಂದೇ ಅರ್ಥ. ಮಕ್ಕಳ ಆಟಿಕೆಗಳಿಗಾಗಿ ತೆಂಗಿನ ವಿವಿಧ ಭಾಗಗಳು ಉಪಯೋಗ. ಯಾವುದೇ ದೇವತಾ ಕಾರ್ಯಗಳಿರಲಿ ಅಥವಾ ಪೂಜೆ ಪುನಸ್ಕಾರಗಳಿರಲಿ, ತೆಂಗಿನಕಾಯಿ ಇಲ್ಲದೆ ಪ್ರಾರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ವರಸತಿ ವಿನಾಯಕ ಸ್ವಾಮಿ ದೇವತಾಭ್ಯೋ ನಮಃ. ಕದಲಿ ಫಲಂ ನಿವೇದಯಾಮಿ, ನಾರಿಕೇಳ ಫಲಂ ನಿವೇದಯಾಮಿ, ಪಂಚಫಲಂ ನಿವೇದಯಾಮಿ. ಸಮಸ್ತ ತೆಂಗಿನಕಾಯಿಯನ್ನು ಪೂಜಿಸಿ ದೈವ ಶಕ್ತಿಯನ್ನು ಆಹ್ವಾನಿಸಿ ಮನೆಯಲ್ಲಿಟ್ಟು ಪೂಜಿಸುವುದರಿಂದ ಯಾವುದೇ ಋಣಾತ್ಮಕ ಶಕ್ತಿಗಳು ಪ್ರಭಾವ ಬೀರುವುದಿಲ್ಲ ಎಂಬುದು ನಮ್ಮ ನಂಬಿಕೆ. ಮುಂದಾಗಿ ಮತ್ತೇನೋ ಬರಬೇಕೋ, ಕಾಸಲೆ ಬ್ಯಾಳಿಯ ತೆಂಗಿನ ಕಾಯ ಮಣಗೆ. ಸೂರ್ಯೋದಯ ಇಲ್ಲವೇ ಸೂರ್ಯಾಸ್ತಮದಲ್ಲಿ ಕೆಂಪೇರುವ ಸೂರ್ಯನನ್ನ ತೆಂಗಿನ ಮರದ ಹಿನ್ನೆಲೆಯಲ್ಲಿ ನೋಡುವುದೇ ಮನೋಲ್ಲಾಸ. ನದಿ ತಟಗಳಲ್ಲಿ ಬಾಗಿ ನಿಂತ ತೆಂಗಿನ ಮರಗಳ ನೋಟ ಸವಿಯುವುದಂತೂ ಮನಮೋಹಕ. ಹೀಗೆ ಪ್ರತಿಯೊಂದರಲ್ಲೂ ಮಾನವನ ಸಂಗಾತಿಯಾಗಿಯೇ ಸಾಗಿ ಬರುತ್ತಿರುವ ತೆಂಗಿನ ಬಗ್ಗೆ ಎಷ್ಟು ಹೇಳಿದರೂ ತೀರದು. ಇಷ್ಟೆಲ್ಲಾ ನೀಡುವ ತೆಂಗಿನ ಪ್ರಾಮುಖ್ಯತೆಯನ್ನು ಅರಿಯಲು ಸೆಪ್ಟೆಂಬರ್ 2 ಏಷ್ಯಾ ಪೆಸಿಫಿಕ್ ಕೊಕೊನಟ್ ಕಮ್ಯುನಿಟಿಯ ಸ್ಥಾಪನೆಯ ದಿನವನ್ನು ಪ್ರತಿ ವರ್ಷ ವಿಶ್ವ ತೆಂಗು ದಿನ ಎಂದು ಆಚರಿಸಲಾಗುತ್ತಿದೆ. ನಮ್ಮ ದಿನನಿತ್ಯದ ಎಲ್ಲ ಆಚರಣೆಯಲ್ಲಿಯೂ ಭಾಗಿಯಾಗುವ ತೆಂಗಿನ ದಿನಾಚರಣೆ ಇಂದು.